ತವ ಕಥಾಮೃತಂ ಸಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಹನ್ನೊಂದನೇ ಜೂನ್ 1883 ಜ್ಯೇಷ್ಠ ಶುಕ್ಲ ಪಂಚಮಿ ಭಾನುವಾರದಂದು ಏನಾಯಿತು ಅಂತನ್ನೋದನ್ನ ಮಾಸ್ಟರ್ ಮಹಾಶಯ ಬರೀತಾ ಇದ್ದಾನೆ. ಪರಮಹಂಸರು ರಾಖಾಲ ಮಾಸ್ಟರ್ ಲಾಟು ಕಿಶೋರಿ ರಾಮ್ಲಾಲ್ ಹಾಜರಾ ಮತ್ತು ಇನ್ನೂ ಕೆಲವು ಮಂದಿ ಭಕ್ತರೊಡನೆ ಕೊಠಡಿಯಲ್ಲಿ ಕುಳಿತಿದ್ದಾರೆ. ಗಂಟೆ ಬೆಳಗಿನ 10. ಅವರು ತಮ್ಮ ಎಳೆ ವಯಸ್ಸಿನ ಜೀವನವನ್ನ ಭಕ್ತರಿಗೆ ವರ್ಣನೆ ಮಾಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ನಾನು ಬಾಲ್ಯದಲ್ಲಿ ಕಾಮಾರಪುಗ್ರದಲ್ಲಿ ಇದ್ದಾಗ ಅಲ್ಲಿನ ಗಂಡಸರು ಹೆಂಗಸರು ಎಲ್ಲರೂ ನನ್ನನ್ನು ಪ್ರೀತಿಸ್ತಾ ಇದ್ರು. ನನ್ನ ಹಾಡ್ಕಂಡ್ರೆ ಎಲ್ರಿಗೂ ಇಷ್ಟ. ನನಗೆ ಜನರ ನಡೆ ನುಡಿ ವ್ಯವಹಾರಗಳನ್ನು ನಕಲಿ ಮಾಡಿ ತೋರಿಸುವುದಕ್ಕೆ ಚೆನ್ನಾಗಿ ಬರ್ತಿತ್ತು. ಅವುಗಳಿಂದ ಜನರ ಮನಸ್ಸನ್ನು ಸಂತೋಷಗೊಳಿಸ್ತಾ ಇದ್ದೆ. ಮನೆಗಳಲ್ಲಿ ಹೆಂಗಸರು ತಾವು ಮಾಡಿದ ತಿಂಡಿಯನ್ನು ನನಗಾಗಿ ಪ್ರತ್ಯೇಕವಾಗಿ ಇಟ್ಟಿದ್ದರು. ಯಾರೂ ನನ್ನನ್ನು ಪರಕೀಯನೋ ಅಂತ ಭಾವಿಸ್ತಾ ಇರಲಿಲ್ಲ. ನಮ್ಮ ಮನೆ ಹುಡುಗನೋ ಎಂಬಂತೆ ಕಾಣ್ತಾ ಇದ್ರು. ನಾನು ಯಾವಾಗಲೂ ಆನಂದ ಭರಿತ ಪಾರಿವಾಳದಂತ ಇರ್ತಾ ಇದ್ದೆ. ಆನಂದದಿಂದ ತುಂಬಿದ್ದಂತಹ ಮನೆಗಳಿಗೆ ಮಾತ್ರ ಹೋಗಿ ಬರ್ತಾ ಇದ್ದೆ. ದುಃಖ ದುರಿತಗಳಿಂದ ಕೂಡಿದ ಮನೆಗಳ ಕಡೆಗೆ ಕಾಲಿಡುತ್ತಲೇ ಇರಲಿಲ್ಲ. ಊರಿನ ಒಬ್ಬಿಬ್ಬರು ಹುಡುಗರು ನನ್ನ ಪರಮ ಮಿತ್ರರಾಗಿದ್ದರು. ಇನ್ನು ಹಲವರೊಡನೆಯೂ ಕೂಡ ನಾನು ಬೆರೀತಾ ಇದ್ದೆ. ಆದರೆ ಈಗ ಅವರೆಲ್ಲ ಘೋರ ವಿಷಯಾಸಕ್ತರಾಗಿದ್ದಾರೆ. ಅವರಲ್ಲಿ ಕೆಲವರು ಆಗಾಗ ಇಲ್ಲಿಗೆ ಬಂದು ಹೋಗ್ತಾ ಇದ್ದಾರೆ. ಅವರು ಹೇಳ್ತಾರೆ, ಹೇ ಭಗವಂತ, ಇವರು ಊರಿನ ಶಾಲೆಯಲ್ಲಿ ಹಿಂದೆ ಹೇಗಿದ್ರೋ ಇಂದು ಹಾಗೆ ಇದ್ದಾರಲ್ಲ ಅಂತ. ನಾನು ಶಾಲೆಗೆ ಹೋಗ್ತಾ ಇದ್ದಾಗ ಗಣಿತ ನನ್ನ ತಲೆಗೆ ಚಿಟ್ ಹಿಡಿಸ್ಬಿಡ್ತಿತ್ತು. ಆದರೆ ನನಗೆ ಚೆನ್ನಾಗಿ ಚಿತ್ರ ಬರೆಯೋದಕ್ಕೆ ಬರ್ತಿತ್ತು. ಚಿಕ್ಕ ಪುಟ್ಟ ದೇವದೇವಿಯರ ಮೂರ್ತಿಗಳನ್ನು ಮಾಡೋದಕ್ಕೂ ಚೆನ್ನಾಗಿ ಬರ್ತಾ ಇತ್ತು. ಅತಿಥಿ ಶಾಲೆ ಅನ್ನಸತ್ರ ಇದ್ದ ಕಡೆಗಳಿಗೆ ಹೋಗಿ ಅಲ್ಲಿ ಬಂದು ಇರುತ್ತಿದ್ದಂತಹ ಸಾಧುಗಳನ್ನ ಸನ್ಯಾಸಿಗಳನ್ನ ನೋಡ್ತಾ ಗಂಟೆಗಳ ಕಾಲ ನಾನು ಅಲ್ಲೇ ಕಳೆದು ಬಿಡ್ತಾ ಇದ್ದೆ. ಎಲ್ಲೆಲ್ಲಿ ರಾಮಾಯಣ ಭಾಗವತ ಇವುಗಳ ಪ್ರವಚನ ಆಗ್ತಾ ಇತ್ತೋ ಅಲ್ಲಿಗೆಲ್ಲ ಹೋಗಿ ಕೊನೆಯವರೆಗೂ ಇದ್ದು ಕೇಳಿ ಬರ್ತಿದ್ದೆ. ಭಾಗವತ ಪಂಡಿತರೇನಾದರೂ ಒಂದು ವಿಧವಾದ ಟಿವಿ ಗಿವಿಯಿಂದ ಓದಿದ್ರೆ ಅದನ್ನು ಅನುಕರಿಸಿ ಜನರ ಮನಸ್ಸನ್ನ ಆನಂದಗೊಳಿಸುತ್ತಿದ್ದೆ. ನನಗೆ ಹೆಂಗಸರ ಹಾವಭಾವಗಳನ್ನೆಲ್ಲ ಚೆನ್ನಾಗಿ ಅನುಕರಿಸಿ ತೋರಿಸೋದಕ್ಕೆ ಬರ್ತಿತ್ತು. ಶೀಲಭ್ರಷ್ಟಳಾದಂತಹ ಹೆಂಗಸು ಯಾರು ಅಂತನ್ನೋದನ್ನ ಸ್ಪಷ್ಟವಾಗಿ ನನಗೆ ಗೊತ್ತಾಗ್ಬಿಡ್ತಿತ್ತು. ಶೀಲಭ್ರಷ್ಟರಾದಂತಹ ವಿಧವೆಯರು ಬೈತಲೆ ತೆಗೆದುಕೊಂಡು ಶೃಂಗಾರ ಮಾಡಿಕೊಳ್ತಾರೆ. ಅವರಿಗೆ ನಾಚಿಕೆ ಎಂಬುದು ಬಹಳ ಕಡಿಮೆ. ಅವರು ಕುಳಿತುಕೊಳ್ಳುವ ವಿಧಾನವೇ ಬೇರೆ. ಸಾಕಿಲಿಗೆ ಇನ್ನು ಪ್ರಾಪಂಚಿಕರ ವಿಷಯ ಮಾತನಾಡೋದು ಬೇಡ ಅಂತ ಹೇಳಿ ಈಗ ಶ್ರೀರಾಮಕೃಷ್ಣರು ರಾಮಲಾಲ್ನಿಗೆ ಹಾಡುವಂತೆ ಹೇಳ್ತಾರೆ. ಆತ ಹಾಡ್ತಾನೆ, ನಿಬಿಡ ಅಂಧಾರೆ ಮಾ ಅಂತ. ಬಳಿಕ ರಾಮಲಾಲ ರಾವಣ ವಧೆಯನ್ನು ನೋಡಿ ಮಂಡೋದರಿ ದುಃಖ ಪಡುತ್ತಿರುವುದರ ಸಂಬಂಧವಾಗಿ ಹಾಡು ಹೇಳಿದ. ಅದನ್ನು ಕೇಳಿ ಪರಮಹಂಸರ ಕಣ್ಣಿನಿಂದ ನೀರು ಸುರಿತಾ ಇದೆ. ಅವರು ಹೇಳ್ತಾ ಇದ್ದಾರೆ, ಒಮ್ಮೆ ನಾನು ಸರ್ವೇಬರಗಳ ಕಡೆಗೆ ಹೋಗ್ತಾ ಇದ್ದಾಗ ಗಂಗೆಯ ಕಡೆಯಿಂದ ಅಂಬಿಗರು ಇದೇ ಹಾಡನ್ನು ಹಾಡ್ತಾ ಇದ್ದದ್ದು ಕೇಳಿ ಬಂತು. ನಾನು ಅಲ್ಲೇ ಕುಳಿತು ಬಹಳ ಹೊತ್ತಿನವರೆಗೆ ಅತ್ತೆ. ಅಲ್ಲಿಂದ ಜನರು ನನ್ನ ಕೈ ಹಿಡಿದುಕೊಂಡು ಕೊಠಡಿಗೆ ತರಬೇಕಾಯಿತು ಅಂತ. ಈಗ ರಾಮಲಾಲ ಗೋಪಿಯರು ಶ್ರೀಕೃಷ್ಣನಲ್ಲಿ ಇಟ್ಟಿದ್ದಂತಹ ಪ್ರೇಮದ ಸಂಬಂಧವಾಗಿ ಹಾಡೋದಕ್ಕೆ ಆರಂಭಿಸಿದ. ಅಕ್ರೂರ ಶ್ರೀಕೃಷ್ಣನನ್ನ ರಥದ ಮೇಲೆ ಕುಳ್ಳಿರಿಸಿಕೊಂಡು ಇನ್ನೇನು ಬೃಂದಾವನ ಬಿಟ್ಟು ಮಥುರೆಗೆ ಹೊರಡುವುದರಲ್ಲಿದ್ದಾಗ ಗೋಪಿಯರು ರಥವನ್ನ ಅಡ್ಡಗಟ್ಟಿ ಬಿಡ್ತಾರೆ. ಕೆಲವರು ಅದರ ಚಕ್ರ ಹಿಡಿದುಕೊಳ್ತಾರೆ, ಇನ್ನು ಕೆಲವರು ಅದರ ಮುಂಭಾಗದಲ್ಲಿ ಅಡ್ಡಲಾಗಿ ಮಲಗಿಕೊಳ್ತಾರೆ. ಶ್ರೀಕೃಷ್ಣ ತನ್ನ ಸ್ವಂತ ಇಚ್ಛೆಯಿಂದ ಹೋಗುತ್ತಾ ಇದ್ದಾನೆ ಅನ್ನೋದನ್ನ ಅರಿಯದೆ ಅವರೆಲ್ಲರೂ ಅಕ್ರೂರನಲ್ಲಿ ತಪ್ಪು ಕಂಡು ಹಿಡಿತಾರೆ. ಅಕ್ರೂರ ನಿಜಸ್ಥಿತಿಯನ್ನ ವರ್ಣನೆ ಮಾಡ್ತಾ ಇದ್ದಾನೆ. ರಾಮಲಾಲ ಆ ಭಾಗವನ್ನು ಹಾಡ್ತಾ ಇದ್ದಾನೆ. ತಡೆಯದಿರಿ ತಡೆಯದಿರಿ ರಥಗಳ ಚಕ್ರವನ್ನು, ತಡೆಯದಿರಿ ತಡೆಯದಿರಿ ತಡೆಯದಿರಿ ತಡೆಯದಿರಿ ರಥ ಚಕ್ರಗಳನ್ನು, ಚಕ್ರದಿಂದೀ ರಥವು ಮುನ್ನಡೆಯುವುದೇನು. ಗೋಪಿಯರ ಸಂಬಂಧವಾಗಿ ಈಗ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಗೋಪಿಯರದು ಎಂಥ ಪ್ರೀತಿ, ಎಂಥ ಪ್ರೇಮ. ರಾಧೆ ಶ್ರೀಕೃಷ್ಣನ ಚಿತ್ರವನ್ನು ತನ್ನ ಕೈಯಿಂದಲೇ ಬರೆದ್ಲು, ಆದರೆ ಅದಕ್ಕೆ ಆಕೆ ಕಾಲು ಬರೀಲಿಲ್ಲ. ಶ್ರೀಕೃಷ್ಣ ಎಲ್ಲಿ ಮೊದಲಿಗೆ ಓಡಿಬಿಡ್ತಾನೋ ಅಂತ ಹೆದರಿ. ನಾನು ಹಾಡುಗಳನ್ನೆಲ್ಲ ಬಾಲ್ಯಕಾಲದಲ್ಲಿ ಬಹಳವಾಗಿ ಹಾಡ್ತಿದ್ದೆ, ಇಡೀ ನಾಟಕಗಳನ್ನೇ ಕಂಠಪಾಠ ಮಾಡಿಬಿಟ್ಟಿದ್ದೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಬಳಿಕ ಶ್ರೀರಾಮಕೃಷ್ಣ ಮಧ್ಯಾಹ್ನದ ಊಟವಾದ ನಂತರ ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಳ್ತಿದ್ದಾರೆ. ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಕೂಡ ಅವರಿಗೆ ಇನ್ನೂ ಸಮಯ ದೊರೆತಿಲ್ಲ. ಭಕ್ತರು ಬಂದು ಸೇರೋದಕ್ಕೆ ಆರಂಭಿಸಿದರು. ಒಂದು ಗುಂಪು ಮಣಿರಾಮಪುರ ಎಂಬಲ್ಲಿಂದ ಬಂತು, ಇನ್ನೊಂದು ಬೇಲ್ಘರ್ ಅಂತಲ್ವ ಅಲ್ಲಿಂದ. ಭಕ್ತರಲ್ಲಿ ಕೆಲವರು ಹೇಳಿದರು, ನಾವು ಅವೇಳಿಯಲ್ಲಿ ಬಂದು ನಿಮ್ಮ ವಿಶ್ರಾಂತಿಗೆ ಭಂಗ ತಂದುಬಿಟ್ಟೆವು. ಶ್ರೀರಾಮಕೃಷ್ಣ ಆಗ ಮಗಳು ನಗ್ತಾ ಹೇಳ್ತಾರೆ, ಇಲ್ಲ ಇಲ್ಲ, ಅದು ಕೇವಲ ರಜೋಗುಣಿಗಳಿಗೆ ಮಾತ್ರ ಅನ್ವಯಿಸುತ್ತದೆ. ರಜೋಗುಣಿಯ ವಿಷಯವಾಗಿ ಜನ ಹೇಳ್ತಾರೆ, ಈಗ ಈತ ನಿದ್ರಾದೇವಿಯನ್ನು ಒಲಿಸಿಕೊಳ್ಳುವುದರಲ್ಲಿದ್ದಾನೆ ಅಂತ. ಮಣಿರಾಮಪುರದ ಭಕ್ತರು ಭಗವಂತನ ಸಾಕ್ಷಾತ್ಕಾರವನ್ನ ಪಡೆದುಕೊಳ್ಳುವ ಬಗೆ ಹೇಗೆ ಎಂಬುದಾಗಿ ಪರಮಹಂಸರಿಗೆ ಪ್ರಶ್ನೆ ಹಾಕಿದರು. ಶ್ರೀರಾಮಕೃಷ್ಣ ಅದಕ್ಕೆ ಉತ್ತರ ಕೊಡ್ತಾರೆ, ಸ್ವಲ್ಪ ಸಾಧನೆ ಭಜನೆ ಮಾಡಬೇಕು, ಹಾಲಿನಲ್ಲಿ ಬೆಣ್ಣೆ ಇದೆ ಅಂತ ಸುಮ್ಮನೆ ಹೇಳಿಬಿಟ್ರೆ ಸಾಕಾಗದು, ಹಾಲಿಗೆ ಹೆಪ್ಪ ಹಾಕಿ ಕಾಡೆದು ಬೆಣ್ಣೆ ತೆಗಿಬೇಕು. ಹಾಗೇನೇನೆ ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಧ್ಯಾನ ಮಾಡಿ ಬರಬೇಕು, ಕೆಲವು ಕಾಲ ನಿರ್ಜನ ಪ್ರದೇಶದಲ್ಲಿದ್ದು ಭಕ್ತಿಯನ್ನ ಸಂಪಾದಿಸಿಕೊಂಡ ನಂತರ ಇಚ್ಛೆ ಬಂದ ಎಡೆಯಲ್ಲಿ ಇರಬಹುದು, ಕಾಲಿಗೆ ಮೆಟ್ಟು ಹಾಕಿಕೊಂಡು ಅನಾಯಾಸದಿಂದ ಮುಳ್ಳುಗಾಡಿನಲ್ಲಿ ನಡೆದು ಹೋಗಿಬಿಡಬಹುದು. ಇಲ್ಲಿವರೆಗೆ ಹೇಳಿದಂತಹ ಮಾತುಗಳಲ್ಲಿ ಹೆಚ್ಚಿನ ಅಂಶಗಳನ್ನು ಕಳೆದ ತಿಂಗಳು ನೀವು ಕೇಳಿದ್ದೀರಿ. ಈ ಮಾತಿನಲ್ಲಿ ಸಾಧನೆ ಭಜನೆ ಮಾಡಬೇಕು, ಹಾಲಿನಲ್ಲಿ ಬೆಣ್ಣೆ ಇದೆ ಅಂತ ಸುಮ್ಮನೆ ಹೇಳಿಬಿಟ್ರೆ ಸಾಕಾಗದು, ಹಾಲಿಗೆ ಹೆಪ್ಪ ಹಾಕಿ ಕಡೆದು ಬೆಣ್ಣೆ ತೆಗಿಬೇಕು ಅಂತನ್ನುವ ಉದಾಹರಣೆಯನ್ನ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಹೇಗೆ ಅಂತನ್ನುವ ಪ್ರಶ್ನೆಗೆ ಈ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಭಗವಂತ ಇದ್ದಾನೆ, ಎಲ್ಲಿದ್ದಾನೆ, ಎಲ್ಲೆಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ ಇಲ್ಲೂ ಇದ್ದಾನೆ, ನಮ್ಮ ಹೃದಯದಲ್ಲೂ ಇದ್ದಾನೆ ಅಂತ ಇದ್ದಾನೆ ಇದ್ದಾನೆ ಅಂತ ಹೇಳಿದ್ರೆ ಸಾಲದು, ಅವನನ್ನ ಅನುಭವಿಸಬೇಕು. ಯಾವ ರೀತಿಯಲ್ಲಿ ಹಾಲಿನಲ್ಲಿ ಬೆಣ್ಣೆ ಇದೆ ಹಾಲಿನಲ್ಲಿ ಬೆಣ್ಣೆ ಇದೆ ಅಂತ ಸುಮ್ಮನೆ ಬಾಯಿ ಹೇಳ್ತಾ ಇದ್ರೆ ಸಾಲದು, ಅದನ್ನ ಚೆನ್ನಾಗಿ ಕಾಯಿಸಿ ಹೆಪ್ಪು ಹಾಕಿ ರಾತ್ರಿಡೀ ಒಂದು ಕಡೆ ಸುಮ್ಮನೆ ಇಟ್ಟು ಕದಲಿಸದೆ ಆಮೇಲೆ ಈಚೆ ತಂದು ಚೆನ್ನಾಗಿ ಕಡಿಬೇಕು, ಮಥನ ಮಾಡಬೇಕು. ಆಗ ಅದರಲ್ಲಿರತಕ್ಕಂಥ ಬೆಣ್ಣೆ ಪ್ರತ್ಯೇಕವಾಗುತ್ತದೆ, ಅದನ್ನು ಉಂಡೆ ಕಟ್ಟಿ ಬೇಕಾದ್ರೆ ಮತ್ತೆ ಹಾಲಿನಲ್ಲಿಡಿ, ಮತ್ತೆ ಮಜ್ಜಿಗೆಯಲ್ಲಿಡಿ, ಅಥವಾ ನೀರಿನಲ್ಲೇ ಇಡಿ. ಅದೇನು ಕರಗೋದಿಲ್ಲ, ಅದೇನು ಆ ನೀರಿನ ಜೊತೆಲಿ ಸೇರ್ಕೊಳ್ಳೋದಿಲ್ಲ. ಹಾಗೇನೇನೆ ನಮ್ಮ ಅಂತರಂಗದಲ್ಲಿ ಭಗವಜ್ಞಾನ ಇದೆ, ಆದರೆ ಮಂತ್ರದೀಕ್ಷೆ ಅಂತ ಪಡೆದುಕೊಳ್ಳಬೇಕು, ಏಕಾಂತಕ್ಕೆ ಹೋಗಬೇಕು. ಅಲ್ಲಿ ಇಲ್ಲಿ ಅವರಿವರೊಂದಿಗೆ ಹರಟೋದಕ್ಕೆ ಹೋಗಬಾರದು, ಮನಸ್ಸನ್ನು ಗಲಿಬಿಲಿಗೊಳಿಸಿಕೊಳ್ಬಾರದು. ಆ ಮಂತ್ರವನ್ನು ಜಪಿಸಬೇಕು. ಹಾಗೆ ಜಪಿಸುವ ಸಂದರ್ಭದಲ್ಲಿ ತುಂಬ ಹೋರಾಟ ಇರ್ತದೆ, ಮೊಸರು ಕಡೆದಂತೆ ಹೋರಾಟ. ಆ ಹೋರಾಟ ಅಂದ್ರೇನು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಹಳೆಯ ಸಂಸ್ಕಾರಗಳು ಇವುಗಳೆಲ್ಲ ಹೊರಕ್ಕೆ ಬರ್ತಾ ಇರ್ತವೆ. ಆಮೇಲೆ ಕೊನೆಯದಾಗಿ ಬರ್ತದೆ ಬೆಣ್ಣೆ, ಭಗವಜ್ಞಾನ. ಅದೇ ಜಪದಿಂದಲೇ ಬರುತ್ತದೆ. ಜಪ ಮಾಡ್ತಾ ಹೋದ್ರೆ ಆಯ್ತಷ್ಟೇನೆ. ಗುರುವಾಕ್ಯದಲ್ಲಿ ವಿಶ್ವಾಸ ಇಟ್ಟುಕೊಂಡು ಮಾಡಬೇಕಾದ ಜಪವನ್ನು ಪ್ರೀತಿಯಿಂದ ಮಾಡ್ತಾ ಇದ್ರಾಯ್ತು, ಕಡಿತಾ ಇರಬೇಕು. ಅಲ್ಲಿ ಎಷ್ಟೇ ಅಲ್ಲೋಲ ಕಲ್ಲೋಲ ಆದರೂ ಕೂಡ ಕಡಿಯೋದನ್ನು ನಿಲ್ಲಿಸಬಾರದು. ಮನಮಂಥನ ನಡೀತಾ ಇರುತ್ತೆ, ಹೆದರಬಾರದು. ಆ ಒಂದು ಜಪವನ್ನು ಮಾಡ್ತಾ ಹೋಗಬೇಕು, ಮನಮಂಥನ ಮಾಡ್ತಾ ಇರಬೇಕು. ಆಗ ಕಾಲಕ್ರಮದಲ್ಲಿ 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ ಅಥವಾ 12 ವರ್ಷ ಏನಂತೆ, ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ, ಅವರವರ ಸಂಸ್ಕಾರಗಳಿಗೆ ಅನುಗುಣವಾಗಿ ಬೆಣ್ಣೆ ಬರುತ್ತದೆ. ಅಂದರೆ ಭಗವಜ್ಞಾನ ಉದಿಸ್ತದೆ, ಅಜ್ಯೋತಿರ್ಮಯನಾದಂತಹ ಪರಮಾತ್ಮ ಒಳಗಡೆ ಪ್ರಕಾಶಿಸ್ತಾನೆ. ಅವರವರ ಸಂಸ್ಕಾರ, ಸಂಸ್ಕಾರ ಸಂಸ್ಕಾರ ಅಂದ್ರೆ ಏನು, ಹುಡುಗಾಟ ಅಲ್ಲ ಅದು. 50 ವರ್ಷ ಜೀವನ ನಡೆಸಿದಂತಹ ವ್ಯಕ್ತಿ 50 ವರ್ಷಗಳ ಸಂಸ್ಕಾರವನ್ನು ತುಂಬಿಕೊಂಡಿರ್ತಾನೆ. ಪ್ರತಿಯೊಂದು ವರ್ಷದಲ್ಲೂ, ಪ್ರತಿಯೊಂದು ತಿಂಗಳಲ್ಲೂ, ಪ್ರತಿಯೊಂದು ದಿನದಲ್ಲೂ ಒಂದಲ್ಲ ಒಂದು ಬಗೆಯ ಕಾರ್ಯವನ್ನ, ಒಬ್ಬರಲ್ಲ ಒಬ್ಬರೊಂದಿಗೆ ಮಾಡಿದಂತಹ ವ್ಯವಹಾರವನ್ನ ಸಂಸ್ಕಾರ ರೂಪದಲ್ಲಿ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ. ಅವನೇನು ಇಟ್ಕೊಳ್ಬೇಕಾಗಿಲ್ಲ, ಅದೇ ಒಳಗಡೆ ಹೋಗಿರ್ತದೆ. 10 ವರ್ಷಗಳ ಹಿಂದೆ ನನಗವನು ಬೈದ, 4 ಜನರ ಎದುರುಗಡೆ ನನ್ನ ಮಾನ ತೆಗೆದ, ನಮ್ಗೆಷ್ಟು ನೆನಪಿರ್ತದೆ. ಇದು ಸಂಸ್ಕಾರ. ಸಂಸ್ಕಾರ ಅಂದ್ರೆ ಅದೇನೆ, ಹಳೆ ನೆನಪುಗಳು. ಅವನು ಹೀಗೆ ಮಾಡಬಹುದೇ, ಬಹಳ ಅನ್ಯಾಯ ಅವನು ಮಾಡಿದ್ದು ಅಂತನ್ನೋದು ಜಪ ಮಾಡುವಾಗ ನೆನಪಿಗೆ ಬರುತ್ತದೆ, ಧ್ಯಾನ ಮಾಡುವಾಗ ನೆನಪಿಗೆ ಬರುತ್ತದೆ. ಭಗವದ್ ಧ್ಯಾನ ಹೊರಟೋಗ್ಬಿಡ್ತದೆ ಪಕ್ಕಕ್ಕೆ, ಈ ಧ್ಯಾನವೇ ಬಲವಾಗಿಬಿಡ್ತದೆ. ಆಗ ಮತ್ತಷ್ಟು ಸಂಸ್ಕಾರವಾಗಿ ಬಿಡ್ತದೆ, ಇದವರಿಗೆ ಗೊತ್ತಿಲ್ಲ. ಒಂದು ವೇಳೆ ಅದು ಬಂದರೂ ಕೂಡ ಅದನ್ನು ಬದಿಗೊತ್ತಬೇಕು, ಅದರ ಕಡೆಗೆ ಗಮನ ಕೊಡಬಾರದು. ಅದು ಗೊತ್ತಿಲ್ಲ, ಅದರಿಂದ ಅದನ್ನೇ ಕೊರಗುತ್ತಾ ಇರ್ತಾರೆ. ಕೊರಗಿದ ತಕ್ಷಣ ಮತ್ತಷ್ಟು ಸಂಸ್ಕಾರ ದೃಢವಾಗುತ್ತೆ. ಅವತ್ತು ಎದ್ದು ಬಿಡ್ತಾನೆ ಧ್ಯಾನದಿಂದ. ಒಂದು 10 ದಿನ ಆದಮೇಲೆ ಮತ್ತೆ ನೆನಪಿಗೆ ಬರುತ್ತದೆ. ಯಾಕೆ? ಆ ಹಳೆಯ ಸಂಸ್ಕಾರ ಆಗಿಬಿಡ್ತದೆ ಅದು. ಹಳೆಯ ಸಂಸ್ಕಾರ ಮತ್ತೆ ಪುನಃ ಹೊಸ ಸಂಸ್ಕಾರವಾಗಿ ಅದು ಮತ್ತೆ ಬರ್ತಾ ಇರ್ತದೆ. ಹೀಗೆ ನಮ್ಮ ಹಳೆಯ ಸಂಸ್ಕಾರಗಳು ಮತ್ತೆ ಮತ್ತೆ ಮರುಕಳಿಸಿ ನಮ್ಮನ್ನ ಒಂದು ಸುಖದಲ್ಲಿ ಇಟ್ಟಿರ್ತದೆ, ಇನ್ನೊಂದು ದುಃಖದಲ್ಲಿ ಇಟ್ಟಿರ್ತದೆ. ಸುಖವಾದ ಸಂಸ್ಕಾರಗಳು ಇರುತ್ತವೆ, ಅವನು ನನಗೆ ಅಲ್ಲಿ ಮನ್ನಣೆ ಮಾಡಿದ, ಎಲ್ಲರ ಮುಂದೆ ನನಗೆ ಹಾರ ಹಾಕಿದ, ನನಗೆ ದೀಪಾವಳಿಯಂದು ಬಹಳ ಒಳ್ಳೆಯ ಉಡುಗೊರೆಯನ್ನು ಮಾಡಿದ, ಬಹಳ ಚೆನ್ನಾಗಿತ್ತು ಆ ಉಡುಗೊರೆ, ಒಳ್ಳೆ ಬೆಲೆ ಬಾಳೋದು ನನಗೋಸ್ಕರ ತಂದುಕೊಟ್ಟಿದ್ದ ಅಂತನ್ನುವ ಒಂದು ಸುಖ ಸ್ಮೃತಿ, ಸುಖವಾದಂತಹ ಸ್ಮರಣೆ. ಏನಾದರೂ ಸತ್ಕಾರ್ಯ ಮಾಡಿದ್ದ ಪಕ್ಷದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೋಗಲಿದ್ರು, ಇವರೊಬ್ಬರು ಮಹಾಪುರುಷರು, ತುಂಬಾ ದಾನಿಗಳು, ತುಂಬಾ ದಾನ ಮಾಡಿದ್ರು ಅಂತ ಹೇಳಿ ದೊಡ್ಡ ವೇದಿಕೆಯ ಮೇಲೆ ಹೋಗಲಿದ್ದನ್ನು ನೆನಪು ಮಾಡ್ಕೋತಾನೆ ಅವನು. ಧ್ಯಾನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ರು ಅವರು, ನಿಜ ಅವರು ಸರಿಯಾದ ರೀತಿಯಲ್ಲ ಹೊಗಳಿದ್ರು. ಹಾಗೆ ಹೊಗಳಬೇಕು, ಹೊಗಳಿದ್ರೆ ಬಾಕಿ ಉಳಿದವರಿಗೆ ಎಷ್ಟು ಜನರಿಗೆ ಗೊತ್ತು ನಮ್ಮ ಮಹಿಮೆ ಇತ್ಯಾದಿ ಅದನ್ನೇ ಬೆಳೆಸ್ಕೊಂಡು ಹೋಗ್ತಾ ಇರ್ತಾನೆ. ಈ ಸುಖ ಸ್ಮೃತಿ, ಈ ಸುಖ ಸ್ಮೃತಿ ದುಃಖ ಸ್ಮೃತಿ, ಆ ಸ್ಮೃತಿ ಮತ್ತೆ ಮನಸ್ಸಿನಲ್ಲಿ ಬಂದು ಪುನಃ ಸಂಸ್ಕಾರವಾಗ್ತದೆ. ಹೀಗೆ ಮನುಷ್ಯ ಮಂಥನ ಮಾಡ್ತಾ ಇರಬೇಕು, ಅವುಗಳನ್ನೆಲ್ಲ ಬಿಟ್ಟುಬಿಡಬೇಕು, ಒಳ್ಳೆಯದು ಮಾತ್ರ ಇಟ್ಕೊಳ್ಬೇಕು, ಮತ್ತೆ ಕಡಿತಾ ಇರಬೇಕು, ಹೃದಯವನ್ನ ಕಡಿತಾ ಇರಬೇಕು. ಅದೇ ಜಪದ ಮೂಲಕ ಕಡಿತಾ ಇರಬೇಕು, ಜಪವನ್ನು ಸುಮ್ಮನೆ ಮಾಡ್ತಾ ಹೋಗಬೇಕು. ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಶ್ರೀಕೃಷ್ಣ ಹೇಳಿದ, ಯಜ್ಞಗಳಲ್ಲಿ ಜಪಯಜ್ಞವೇ ನಾನು ಅಂತ ಹೇಳಿದ. ಜಪ ಮಾಡುವುದನ್ನು ಯಜ್ಞ ಅಂತ ಸೂಚಿಸ್ತಾ ಇದ್ದಾನೆ ಶ್ರೀಕೃಷ್ಣ. ಕಲಿಯುಗಕ್ಕೆ ಅದೊಂದೇ ಸುಲಭ ಮಾರ್ಗ, ಧ್ಯಾನ, ರಾಜಯೋಗ, ಬಾಕಿ ಉಳಿದ ಯೋಗಗಳು ಬಹಳ ಕಷ್ಟ. ಆದ್ರಿಂದ ಈ ಜಪವನ್ನು ಮಾಡ್ತಾ ಹೋಗಬೇಕು. ಕೊನೆ ಒಂದು ದಿನ ಭಗವಜ್ಞಾನ ಅಂತ ಹೇಳ್ತಕ್ಕಂಥ ಬೆಣ್ಣೆ ಕಣ್ಣಿಗೆ ಕಾಣಿಸುತ್ತದೆ ಅಂತ ಶ್ರೀರಾಮಕೃಷ್ಣರು ಆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಬಳಿಕ ಇನ್ನೊಂದು ಉದಾಹರಣೆ ಕೊಟ್ಟರು, ಕಾಲಿಗೆ ಮೆಟ್ಟು ಹಾಕಿಕೊಂಡು ಅನಾಯಾಸದಿಂದ ಮುಳ್ಳುಗಾಡಿನಲ್ಲಿ ನಡೆದುಕೊಂಡು ಹೋಗಿಬಿಡಬಹುದು. ಮುಳ್ಳುಗಾಡು, ಕಲ್ಲು ಮುಳ್ಳು ಇರತಕ್ಕಂತಹ ಜಾಗದಲ್ಲೂ ಕೂಡ ನಾವು ನಡೆದಾಡಬೇಕಾದ್ರೆ ಆ ಕಲ್ಲು ಮುಳ್ಳುಗಳು ಇರತಕ್ಕಂತಹ ಜಾಗದ ಮೇಲೆ ಟಾರ್ ರೋಡ್ ಮಾಡಿಬಿಟ್ರೆ ಸುಖವಾಗಿ ನಡೀಬಹುದು. ಆದರೆ ಎಷ್ಟು ಅಂತ ಮಾಡ್ತೀರಿ? ಅದರ ಮೇಲೆ ಚರ್ಮವನ್ನು ಹಾಸಬಹುದು. ಆದರೆ ಎಷ್ಟು ವಿಶಾಲಕ್ಕೆ, ಎಷ್ಟು ಉದ್ದಕ್ಕೆ, ಎಷ್ಟು ಅಗಲಕ್ಕೆ ಅಂತ ಹಾಸ್ತೀರಿ ನೀವು? ಅದರ ಬದಲಿಗೆ ನಿಮ್ಮ ನಿಮ್ಮ ಕಾಲಿಗೆ ಒಂದು ಜೋಡಿ ಮೆಟ್ಟನ್ನ ಹಾಕೊಂಡು ಬಿಟ್ರೆ, ಚಪ್ಪಲಿನ ಒತ್ಕೊಂಡು ಬಿಟ್ರೆ ಆ ಮುಳ್ಳು ಕಲ್ಲು ಅಂತ ಹೇಳ್ತಕ್ಕಂತ ತಗುಲುವುದಿಲ್ಲ, ಅನಾಯಾಸವಾಗಿ ಆ ಮುಳ್ಳುಗಾಡಿನಲ್ಲಿ ನಡೀಬಹುದು. ಈ ಪ್ರಪಂಚ ಅಂತ ಹೇಳ್ತಕ್ಕಂತಹದ್ದು ಮುಳ್ಳುಗಾಡು. ಈ ಪ್ರಪಂಚದಲ್ಲಿ ನಾವು ವ್ಯವಹರಿಸಲೇಬೇಕಾಗಿದೆ. ಈ ಪ್ರಪಂಚದಲ್ಲಿ ಇದ್ದ ಮೇಲೆ ನಾವು ಕಾಡಿನಲ್ಲಿದ್ದಂತೆ ಇರೋದಕ್ಕೆ ಸಾಧ್ಯವಿಲ್ಲ. ಆದರೆ ಒಡನಾಡ್ತು ಅಂತ ಹೇಳಿದ್ರೆ ಚುಚ್ಚಿಕೊಳ್ಳದೆ ಇರೋದಿಲ್ಲ. ಅವರು ಚುಚ್ಚುತ್ತಾರೆ, ಇವರು ಚುಚ್ಚುತ್ತಾರೆ, ಇವರು ಚುಚ್ಚುತ್ತಾರೆ, ಇವನೇನು ಕಡಿಮೆ ಇಲ್ಲ, ಇವನು ಚುಚ್ಚುತ್ತಾನೆ ಅವರಿಗೆ. ಹೀಗೆ ಚುಚ್ಚುವ ಕ್ಷೇತ್ರ ಇದೆಲ್ಲ, ಚುಚ್ಚಿಸಿಕೊಳ್ಳದೆ ಇರಬೇಕು. ಚುಚ್ಚಿಸಿಕೊಂಡ್ರೆ ಯಾರಿಗೆ ಆನಂದ ಆಗುತ್ತೆ? ಚುಚ್ಚಿಸಿಕೊಳ್ಳದೆ ಇರಬೇಕಾದ್ರೆ ಏನು ಮಾಡಬೇಕು? ಭಗವಜ್ಞಾನ, ವಿವೇಕಪೂರ್ಣವಾದಂತಹ ಜ್ಞಾನ, ಅದನ್ನ ನಾವು ತುಂಬಿಕೊಂಡು ಬಿಟ್ರೆ ಇನ್ಸುಲಿನ್ ನಮ್ಮ ಕಾಯಿಲೆಗೆ ಏನಾದರೂ ಒಂದು ಅನಸ್ತೀಶಿಯಾ ಕೊಟ್ಟರೆ ಯಾವ ರೀತಿಯಲ್ಲಿ, ಅನಸ್ತೀಶಿಯಾ ಕೊಟ್ಟರೆ ಯಾವ ರೀತಿಯಲ್ಲಿ ಯಾವ ಒಂದು ಸ್ಪರ್ಶೋಜ್ಞಾನವೂ ಕೂಡ ಆಗೋದಿಲ್ವೋ ಅದೇ ರೀತಿಯಲ್ಲಿ ಈ ವಿವೇಕ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ನೆಲೆಗೊಂಡಾಗ ಇನ್ನೊಬ್ಬರು ಆಡಿದಂಥದ್ದು ನಮಗೆ ತಲುಪೋದಿಲ್ಲ, ತಗುಲೋದಿಲ್ಲ ಅಂತ ತಾತ್ಪರ್ಯ. ಹೊರಗಡೆಯ ಯಾವ ಆಗು ಹೋಗುಗಳು ಕೂಡ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಉಂಟು ಮಾಡಬಾರದು. ಈ ಮಾತನ್ನ ನಾವು ಬಾಯಲ್ಲಿ ಬೇಕಾದಷ್ಟು ಹೇಳ್ಬೋದು, ನಮ್ಮ ಅನುಭವಕ್ಕೆ ಬರುವ ಹೊತ್ತಿಗೆ ಪುನಃ ಒದ್ದಾಡ್ಬಿಡ್ತೀವಿ ನಾವು. ಯಾರಿಗೆ ಬರಲಿಲ್ಲ ಕಷ್ಟ ಸುಖಗಳು? ಅವತಾರ ಪುರುಷರಿಗೆ ಕಷ್ಟ ಸುಖಗಳು ಬರಲಿಲ್ವೇ? ಮಹಾಮಹಾ ವ್ಯಕ್ತಿಗಳಿಗೆಲ್ಲ ಕಷ್ಟ ಸುಖ ಕಷ್ಟಗಳು ಬರಲಿಲ್ವೇ? ಯಾರ್ಯಾರಿಗೂ ಮುಳ್ಳುಚುಚ್ಚಲಿಲ್ಲ? ಬಗೆ ಬಗೆಯ ಎಲ್ಲ ಜನರಿಗೂ ಕೂಡ ಬಗೆ ಬಗೆಯ ಮುಳ್ಳುಗಳು ಒಂದಲ್ಲ ಒಂದು ಕಾಲದಲ್ಲಿ ಚುಚ್ಚುವಂತಹ ಸಂದರ್ಭಗಳು ಬಂದಿವೆ. ಆದರೆ ಅವರು ಚುಚ್ಚಿಸಿಕೊಂಡಿಲ್ಲ, ಕಾರಣ ಅವರಲ್ಲಿ ಜ್ಞಾನ ಭಕ್ತಿ ವಿವೇಕ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ಇತ್ತು, ಅದು ಅವರನ್ನ ರಕ್ಷಣೆ ಮಾಡ್ತಾ ಇತ್ತು. ನಮ್ಮ ಒಳಗಡೆಗೆ ಯಾವುದೇ ಬಗೆಯ ವೇದನೆ ಆಗಬಾರದು. ಸಹನಂ ಸರ್ವದುಃಖಾನಾಂ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪ ರಹಿತಂ ಸಾ ತಿತಿಕ್ಷಾ ನಿಗದ್ಯತೆ ಅಂತ ವಿವೇಕ ಚೂಡಾಮಣಿಯಲ್ಲಿ ಬಹಳ ಸೊಗಸಾಗಿ ಒಂದು ವಾಕ್ಯ ಇದೆ. ಸಹನಂ ಸರ್ವದುಃಖಾನಾಂ, ಸರ್ವದುಃಖ ಸರ್ವ ಅಂತಂದ್ರೆ ಶಾರೀರಿಕವಾಗಿ ಮಾನಸಿಕವಾಗಿ ಬರಬಹುದಾದಂತಹ ಬಗೆ ಬಗೆಯ ದುಃಖ, ಅವುಗಳೆಲ್ಲವನ್ನು ಕೂಡ ಸಹಿಸಿಕೊಳ್ಳತಕ್ಕಂಥದ್ದು. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರ ಪೂರ್ವಕಂ. ಪ್ರತೀಕಾರ ಮಾಡೋದಕ್ಕೆ ಹೋಗಬಾರ್ದು. ಅವನೇನಾದ್ರೂ ಒಂದು ಹೊಡೆದ, ಸುಮ್ಮನೆ ನಾವು ಮೈ ಒರೆಸ್ಕೊಂಡು ಇದ್ ಕಡೆ ಬರಬೇಕೇ ವಿನಃ ಪ್ರತಿಯಾಗಿ ಅವನಿಗೆ ಹೊಡೆಯೋಕೆ ಹೋಗಬಾರ್ದು. ಆದರೆ ಇದು ಗೃಹಸ್ಥರಿಗೆ ಅನ್ವಯಿಸೋದಿಲ್ಲ ಅಂತ ಶ್ರೀರಾಮಕೃಷ್ಣ ಒಂದು ಮಾತು ಹೇಳ್ತಾರೆ. ಅವರು ಬುಸುಗುಟ್ಟಬೇಕು ಅಂತ ಹೇಳ್ತಾರೆ. ಪ್ರತಿಕ್ರಿಯೆ ಕಚ್ಚೋದಕ್ಕೆ ಹೋಗಬಾರ್ದು, ಆದರೆ ಬುಸುಗುಟ್ಟಬೇಕು ಅಂತ ಶ್ರೀರಾಮಕೃಷ್ಣ ಒಂದು ಉಪಾಯ ಹೇಳ್ಕೊಡ್ತಾರೆ. ಆದರೆ ಸನ್ಯಾಸಿಗಳು ಮಾತ್ರ ಪ್ರತಿಕ್ರಿಯೆ ತೋರಿಸೋದಕ್ಕೆ ಹೋಗಲೇಬಾರದು. ರೆಸಿಸ್ಟ್ ನಾಟ್ ಈವಿಲ್. ಎಂಥ ಕಾಳು ಸನ್ಯಾಸಿ ಏನೇನು ಅಂತ ಹೇಳಿದ್ರು ಕೂಡ ಸುಮ್ಮನೆ ಇರಬೇಕು. ನೊಂದ್ಕೊಳ್ಳಬಾರದು, ಪ್ರತಿಕ್ರಿಯೆ ತೋರಿಸೋಕೆ ಹೋಗಬಾರದು. ಏನು ಸ್ವಾಮಿ ನೀವು ಸಾಕ್ಷಾತ್ ಪರಮಾತ್ಮನೇ ಅಂತ ಹೇಳಿದ್ರು ಕೂಡ ಸುಮ್ಮನೆ ಇರಬೇಕು. ಹಾ ಪರವಾಗಿಲ್ಲ ಅಂತ ಅಂದ್ಕೊಳ್ಬಾರ್ದು. ನೀನಾದರೂ ಗುರುತಿಸಿದೆಯಲ್ಲ ನನ್ನನ್ನ ಕೊನೆಗೆ ಅಂತ ಅಂದ್ಕೊಳ್ಬಾರ್ದು. ಹಾಗೆ ಯಾವುದೇ ಬಗೆಯ ಪ್ರತಿಕ್ರಿಯೆಯನ್ನು ಕೂಡ ತೋರಿಸೋಕೆ ಹೋಗಬಾರ್ದು. ಸಹನಂ ಸರ್ವ ದುಃಖಾನ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪರಹಿತಂ. ಪ್ರತೀಕಾರ ತೋರಿಸದೇ ಇರಬಹುದು, ಆದರೆ ಚಿಂತೆ ಮಾಡ್ತಾ ಇರಬಹುದು ಮನಸ್ಸಿನಲ್ಲಿ. ಅರೆ ಹೀಗನ್ಬಹುದೆ ಹೀಗನ್ಬಹುದೆ ಅಂತ ಚಿಂತೆ. ಚಿಂತೆ ಮಾತ್ರ ಅಲ್ಲ ಅಳೋದು. ಅಪ್ರತಿ ಚಿಂತಾ ವಿಲಾಪರಹಿತಂ. ವಿಲಾಪ ಅಂದ್ರೆ ಅಳೋದು. ಓ ಹೀಗಾಗೋಯ್ತಿಲ್ಲ ಅಂತ ಹೇಳ್ಕೊಂಡು ಹೇಳ್ಕೊಂಡು ಹೇಳೋದು, ಅಥವಾ ನೆನಪು ಮಾಡ್ಕೊಂಡು ಮಾಡ್ಕೊಂಡು ಹೇಳೋದು. ಯಾವುದೇ ಬಗೆಯ ಪ್ರತಿಕ್ರಿಯೆ ಮಾನಸಿಕವಾಗಿ ಇರಬಾರದು. ಇದನ್ನು ತಿತಿಕ್ಷೆ ಅಂತ ಕರೆಯಲಾಗಿದೆ. ತಿತಿಕ್ಷೆ ಅಂದ್ರೆ ಸಹಿಸಿಕೊಳ್ಳೋದು. ಈ ಸಹಿಸಿಕೊಳ್ಳುವಂತಹ ಗುಣವನ್ನು ನಾವು ಬೆಳೆಸಿಕೊಳ್ಳದೆ ಹೋದ್ರೆ ದಿನನಿತ್ಯದಲ್ಲಿ ಒಂದಲ್ಲ ಒಂದು ಬಗೆಯ ಮಾತುಕತೆಗಳಿಂದಲೋ ಘಟನಾವಳಿಗಳಿಂದಲೋ ನಮ್ಮ ಮನಸ್ಸಿನ ಮೇಲೆ ಉಂಟಾಗತಕ್ಕಂತಹ ಪರಿಣಾಮಕ್ಕೆ ನಾವು ಪಕ್ಕಾಗಿ ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಳ್ಳೋದಕ್ಕೆ ಅಸಮರ್ಥರಾಗಿ ಬಿಡ್ತೇವೆ. ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸುವುದರ ಬದಲಿಗೆ ನಮ್ಗೆ ಯಾರ್ಯಾರು ಬೈದಿದ್ದಾರೋ ಅವರ ಮೇಲೆ ನಮ್ಮ ಮನಸ್ಸನ್ನು ನೆಲೆಗೊಳಿಸ್ತೇವೆ. ಭಗವದ್ ಧ್ಯಾನ ಹೋಗಿ ಅವನೊಬ್ಬ ಸಾಮಾನ್ಯ ಯಕ್ಕಶ್ಚಿತ್ ಮನುಷ್ಯ ಏನೋ ಅಂದನಲ್ಲ, ಅವನ ಮೇಲೆ ಹೋಗಿ ನಿಂತು ಬಿಟ್ಟಿರ್ತದೆ. ನೋಡಿ ಎಲ್ಲಿಂದ ಎಲ್ಲಿಗೆ ಹೋಯ್ತು. ನಮ್ಮ ಮನಸ್ಸಿನ ಶಕ್ತಿಯೇ ಬಹಳ ಕಡಿಮೆ. ಆ ಶಕ್ತಿಯಲ್ಲಿ ಮುಕ್ಕಾಲು ವಾಸಿ ಇಂಥದ್ದಕ್ಕೆ ಖರ್ಚಾಗಿ ಹೋಗ್ಬಿಟ್ಟಿರುತ್ತೆ. ವಿತ್ ದಿಸ್ ಮೈಂಡ್ ಯು ವಾಂಟ್ ಟು ಮೆಡಿಟೇಟ್ ಅಂತ ಸ್ವಾಮಿ ಯತೀಶ್ವರಾನಂದಜಿ ಅವರು ಯಾವಾಗಲೂ ಹೇಳೋದು. ಸಣ್ಣ ಪುಟ್ಟದಕ್ಕೆಲ್ಲ ನೀನು ಚಡಪಡಿಸ್ತಕ್ಕಂತಹ ಮನುಷ್ಯ, ನೀನು ದೇವರ ಧ್ಯಾನ ಮಾಡ್ತೀಯೋ? ನಮ್ಮ ಮನಸ್ಸಿನ ಶಕ್ತಿಯನ್ನ ಪ್ರತಿ ದಿನದಲ್ಲಿ ಪ್ರತಿ ಕ್ಷಣದಲ್ಲಿ ಎಷ್ಟೆಷ್ಟನ್ನು ನಷ್ಟ ಮಾಡಿಕೊಳ್ತಾ ಇದ್ದೇವೆ. ಅನವಶ್ಯಕವಾದಂತಹ ವಿಚಾರಗಳಲ್ಲಿ ವಿಶೇಷವಾಗಿ ಬಳಲಿಸಿ ನಷ್ಟ ಮಾಡಿಕೊಳ್ತಾ ಇದ್ದೇವೆ ಅಂತ ಆತ್ಮಶೋಧನೆಯಿಂದ ತಿಳಿದುಕೊಳ್ಬೇಕು. ಸೆಲ್ಫ್ ಇಂಟ್ರೋಸ್ಪೆಕ್ಷನ್. ನಮ್ಮನ್ನು ನಾವು ಚೆನ್ನಾಗಿ ಪರೀಕ್ಷಿಸಿ ನಿರೀಕ್ಷಿಸಿ ಅನವಶ್ಯಕವಾಗಿ ಹಾಳಾಗತಕ್ಕಂತಹ ಮಾನಸಿಕ ಶಕ್ತಿಯನ್ನ ಉಳಿಸಿಕೊಳ್ಳಬೇಕು. ನಾವು ಸುತ್ತಮುತ್ತಲು ಇರತಕ್ಕಂಥವರ ಎಲ್ಲ ವ್ಯವಹಾರಗಳನ್ನು ಅಚ್ಚುಕಟ್ಟಾಗಿ ಗಮನಿಸಿ ಯಾರ್ಯಾರು ಏನೇನು ಅಂತನ್ನೋದನ್ನೆಲ್ಲ ವಿಶ್ಲೇಷಿಸಿ ಒಂದು ನಿರ್ಧಾರಕ್ಕೆ ಬಂದಿಟ್ಟಿದ್ದೇವೆ. ನಮ್ಮ ವಿಷಯದಲ್ಲಿ ದೇವರೇ ಗೊತ್ತು, ದೇವರಿಗೆ ಗೊತ್ತು. ನಮ್ಮ ವಿಷಯದಲ್ಲಿ ನಮ್ಗೆ ಗೊತ್ತಿರಬೇಕು. ಆಧ್ಯಾತ್ಮಿಕ ಜೀವನದಲ್ಲಿ ಆಧ್ಯಾತ್ಮಿಕ ವ್ಯಕ್ತಿ ತನ್ನನ್ನು ತಾನು ನಿರೀಕ್ಷಿಸಿಕೊಳ್ಳುವಲ್ಲೇ, ತನ್ನನ್ನು ತಾನು ಪರೀಕ್ಷಿಸಿಕೊಳ್ಳುವಲ್ಲೇ ಅವನು ಮಗ್ನನಾಗಿರ್ತಾನೆ. ಅವನಿಗೆ ಸಮಯವಿಲ್ಲ ಬೇರೆ ಯಾವುದಕ್ಕೂ. ಪ್ರಾಪಂಚಿಕ ಜನರಿಗೆ ಇತರ ವಿಚಾರಗಳ ಕಡೆ ಗಮನ ಕೊಡದೇ ಆಯ್ತು. ಎಷ್ಟು ವ್ಯತ್ಯಾಸ ದೃಷ್ಟಿಕೋನ. ತನ್ನೆಡೆಗೆ ತಾನು ಗಮನವನ್ನು ಸೆಳೆದುಕೊಳ್ಬೇಕು. ಇದು ವಿವೇಕ, ಅದು ಅವಿವೇಕ. ಅವಿವೇಕ ಅಂತ ಹೇಳುವುದು ಬರಿಕಾಲಲ್ಲಿ ನಡೆದ ಹಾಗೆ. ವಿವೇಕ ಅಂತ ಹೇಳ್ತಕ್ಕಂಥ ಅದು ಇದ್ಬಿಡ್ತು ಅಂತಂದ್ರೆ ಚಪ್ಪಲಿ ಇಟ್ಕೊಂಡು ನಡೆದ ಹಾಗೆ. ನಮ್ಮ ರಕ್ಷಣೆ ನಾವು ಮಾಡಿಕೊಡ್ಬೇಕ. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣ ಹೇಳಿಬಿಟ್ಟದ್ದೆ ಮುಖ್ಯವಾಗಿ ಬೇಕಾದದ್ದು ಶ್ರದ್ಧೆ ಭಾವ ಅಂತ ಅಂದ್ಬಿಟ್ಟು ಈ ಹಾಡನ್ನು ಹೇಳ್ತಾರೆ. ಭಾವುಕನ ಭಾವದೊಳು ಅವನೊಳಿಸುವ ಒಲವು, ಆ ಒಲವಿಗನುಸಾರ ಅವನು ಪಡೆಯುವ ಫಲವು. ಶ್ರದ್ಧೆ ಎಲ್ಲಕ್ಕೂ ಮೂಲ. ತಾಯ ಶ್ರೀಪಾದ ಮಧು ಸರಸಿಯಲ್ಲಿ ಮುಳುಗಿರುವ ನನಗೇಕೆ ಮತ್ತೆ ಜಪತಪ ಹೋಮ ಆದಿ ಕರ್ಮಗಳ ರಗಳೆ. ಭಾವುಕನ ಭಾವದಲು ಅವನವನ ಒಲವು. ಭಾವುಕನ ಭಾವದಲು ಅವನವನ ಒಲವು, ಭಾವುಕನ ಭಾವದಲು ಅವನವನ ಒಲವು, ಭಾವುಕನ ಭಾವದಲು ಅವನವನ ಒಲವು. ಆವಲವಿಗನುಸಾರ ಅವನು ಪಡೆಯುವ ಫಲವು, ಆವಲವಿಗನುಸಾರ ಅವನು ಪಡೆಯುವ ಫಲವು. ಭಾವುಕನ ಭಾವದೊಳು ಅವನವನ ಒಲವು, ಭಾವುಕನ ಭಾವದೊಳು. ಶ್ರದ್ಧೆ ಎಲ್ಲಕ್ಕೂ ಮೂಲ, ತಾಯ ಶ್ರೀಪಾದ ಮಧು ಸರಸಿಯಲ್ಲಿ ಮುಳುಗಿರುವ ನನಗೇಕೆ ಮತ್ತೆ ಜಪ ತಪ ಹೋಮಹವನಾದಿ ಕರ್ಮಗಳ ರಗಳೇ, ಕರ್ಮಗಳ ರಗಳೇ, ಕರ್ಮಗಳ ರಗಳೇ. ಭಾವುಕನ ಭಾವದೊಳು ಅವನವನ ಒಲವು, ಭಾವುಕನ ಭಾವದೊಳು ಅವನವನ ಒಲವು. ಆವಲವಿಗನುಸಾರ ಅವನು ಪಡೆಯುವ ಫಲವು, ಅವನು ಪಡೆಯುವ ಫಲವು. ಭಾವುಕನ ಭಾವದೊಳು ಅವನವನ ಒಲವು, ಭಾವುಕನ ಭಾವದೊಳು. ಎಲ್ಲ ನಮ್ಮ ನಮ್ಮ ಭಾವ ನಮ್ಮ ನಮ್ಮ ಶ್ರದ್ಧೆಯನ್ನು ಅವಲಂಬಿಸಿಕೊಂಡಿರುತ್ತದೆ. ನಮ್ಮ ಭಾವ ಲೌಕಿಕ ಭಾವವಾಗಿದ್ದ ಪಕ್ಷದಲ್ಲಿ ಅಷ್ಟೇ ನಮಗೆ ಪ್ರಾಪ್ತಿ. ನಮ್ಮ ಭಾವಭಕ್ತಿಗಳೆಲ್ಲ ಜನರೊಂದಿಗೆ ಹರಡಿಕೊಂಡಿತ್ತು ಅಂತ ಹೇಳಿದ್ರೆ ಆ ಜನರಿಂದ ನಮಗೆ ಎಷ್ಟು ಪ್ರತಿಯಾಗಿ ಸಿಕ್ಕೀತು ಅಷ್ಟೇ. ಜನರಿಂದ ಏನ್ ಸಿಕ್ಕೀತು? ಪ್ರತಿಯೊಬ್ಬನೂ ಭಿಕ್ಷುಕ. ಭಿಕ್ಷುಕರ ರಾಜ್ಯದಲ್ಲಿ ಎಲ್ಲರೂ ಬೇಡುವವರೇ. ಅಲ್ಲಿ ನಿಮ್ಗೆ ಏನು ಸಿಕ್ಕೀತು? ಆದ್ರಿಂದ ಭಗವಂತನನ್ನು ಬೇಡಬೇಕು, ಭಗವಂತನ ಕಡೆಗೆ ಮನಸ್ಸನ್ನು ಕೊಡಬೇಕು, ಅವನಿಂದ ನಾವು ಎಲ್ಲವನ್ನು ಕೂಡ ಪಡೆಯಬಹುದು. ಆ ಭಗವಂತನನ್ನು ಕೂಡ ಯಾವ ಭಾವದಿಂದ ನಾವು ಆಶ್ರಯಿಸುತ್ತೇವೆ, ಯಾವ ಭಾವದಿಂದ ಅವನ ಬಳಿಗೆ ಹೋಗ್ತಾ ಇದ್ದೇವೆ ಅಂತನ್ನೋದು ಬಹಳ ಮುಖ್ಯ. ನಮ್ಮ ಬಳಿಗೆ ಬರ್ತಕ್ಕಂತಹ ಜನರನ್ನು ನಾನು ನೋಡ್ತಾ ಇರ್ತೀನಲ್ಲ, ಅವರ ಭಾವಭಕ್ತಿ ಅಂತ ಹೇಳ್ತಕ್ಕಂತಹದ್ದು ಅವರ ಮುಖದಲ್ಲಿ ಯಾವ ರೀತಿಯಲ್ಲಿ ವ್ಯಕ್ತವಾಗ್ತದೆ ಅಂತ ನೋಡ್ತಾ ಇರ್ತೀನಲ್ಲ. ಎಷ್ಟು ವ್ಯತ್ಯಾಸ ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ಎಷ್ಟು ವ್ಯತ್ಯಾಸ. ಕೆಲವರು ಬಂದ್ರೆ ಆ ಭಾವದ ಮುದ್ದೆಯೇ ಬಂದಂತೆ. ಇವರು ಶ್ರೀರಾಮ್ ಭಗವಂತನ ಬಳಿಯೂ ಕೂಡ ಇದೇ ಭಾವದಿಂದ ಹೋದಾರು. ನಮ್ಮ ಕಡೆಗೆ ಯಾವ ಭಾವವನ್ನು ಇಟ್ಟಿದ್ದಾರೋ ಅದೇ ಭಾವವನ್ನೇ ಆ ಕಡೆ ಇಡ್ತಾರೆ ತಾನೆ. ಅದಕ್ಕೋಸ್ಕರವೇ ಇಲ್ಲಿ ಸಂದವನು ಅಲ್ಲಿಯೂ ಸಂದ ಅನ್ನುವಂತಿರ್ತಕ್ಕಂಥ ಮಾತನ್ನು ಹಾಕಿರೋದು. ನಮ್ಮ ಸುತ್ತಮುತ್ತಲು ಇರತಕ್ಕಂತಹ ವ್ಯಕ್ತಿಗಳು ಪ್ರತಿಯೊಬ್ಬರೂ ಕೂಡ ಅವರು ಮೂರ್ಖರಿರಬಹುದು, ಅವರ ಅಯೋಗ್ಯರಿರಬಹುದು, ಅಥವಾ ಅಸಮರ್ಪಕ ವ್ಯಕ್ತಿಗಳಿರಬಹುದು, ಆ ವಿಚಾರ ಬೇರೆ. ಆದರೆ ನಮ್ಮಲ್ಲಿರ್ತಕ್ಕಂತಹ ಒಳ್ಳೆಯದನ್ನೋ ಕೆಟ್ಟದ್ದನ್ನೋ ಗುರುತಿಸುವಲ್ಲಿ ಅವರೇನು ಸಾಮಾನ್ಯರಲ್ಲ, ಸರಿಯಾದ ರೀತಿಯಲ್ಲೇ ಗುರುತಿಸ್ತಾರೆ. ಆದ್ರಿಂದ ನಾವು ಪ್ರತಿಯೊಬ್ಬರೊಂದಿಗೂ ಕೂಡ ನಮ್ಮ ಗಾಂಭೀರ್ಯವನ್ನ, ನಮ್ಮ ಭಗವದ್ಭಾವವನ್ನ, ನಮ್ಮ ಶ್ರದ್ಧಾಭಕ್ತಿಯನ್ನ ಇಟ್ಟುಕೊಂಡೇ ವರ್ತಿಸಬೇಕಾಗತ್ತೆ. ನಮ್ಮ ಘನತೆಯನ್ನು ನಾವು ಎಂದೆಂದಿಗೂ ಯಾರ ಮುಂದೆಯೂ ಕಳೆದುಕೊಳ್ಳಬಾರದು. ಅವನು ಚಿಲ್ಲರೆ ವ್ಯಕ್ತಿ ಇರಬಹುದು, ಅವನ ಮುಂದೆ ನಮ್ಮ ಚಿಲ್ಲರೆತನವನ್ನು ನಾವು ತೋರಿಸಬಾರದು. ನಮ್ಮಲ್ಲಿ ಗಟ್ಟಿ ಇರಬೇಕು, ರೂಪಾಯಿ ಗಟ್ಟಿ ಇರಬೇಕು, 10 ಪೈಸೆ ಇರಬಾರದು, 5 ಪೈಸೆ ಇರಬಾರದು. ನಮ್ಮಲ್ಲಿ ಚಿಲ್ಲರೆತನ ಇರಬಾರದು. ನಮ್ಮ ಘನತೆಯನ್ನು ನಾವು ಇಟ್ಕೊಳ್ಳೇಬೇಕಾಗ್ತದೆ. ಇದೇ ಘನತೆಯನ್ನೇ ನಾವು ಭಗವಂತನ ಕಡೆಗೆ ತಿರುಗಿಸುವಂತಹ ನಾಳೆ ದಿವಸ. ಮನಸ್ಸು ಒಂದೇನೆ, ಆ ಕಡೆಗೆ ಹೋದ್ರೂ ಅದೇ ಮನಸ್ಸು, ಈ ಕಡೆ ಹೋದ್ರೂ ಇದೇ ಮನಸ್ಸು. ಆದ್ರಿಂದ ಆ ಮನಸ್ಸನ್ನು ಎಲ್ಲ ಕಡೆಗಳಲ್ಲೂ ಕೂಡ ಒಂದೇ ರೀತಿಯಲ್ಲಿ ಇರುವಂತೆ ನೋಡಿಕೊಳ್ಬೇಕು. ಈ ಪ್ರಪಂಚ ಅಂತ ಹೇಳ್ತಕ್ಕಂತಹದ್ದು ಒಂದು ಗರಡಿ ಶಾಲೆ. ಇಲ್ಲಿ ಕಸರತ್ತು ಮಾಡಿ ನಮ್ಮ ಮನಸ್ಸನ್ನು ಸರಿಪಡಿಸಿಕೊಳ್ಬೇಕಾಗಿದೆ ನಾವು. ಅದಕ್ಕೋಸ್ಕರ ಇಲ್ಲಿ ಸಂದವನು ಅಲ್ಲಿ ಸಂದಾನು ಅಂತ ಹೇಳಿತ್ತು. ಆದ್ರಿಂದ ನಮ್ಮ ತಂದೆ ತಾಯಿ, ಇಷ್ಟ ಮಿತ್ರ, ಅಣ್ಣ ತಮ್ಮ, ಅಕ್ಕ ತಂಗಿ, ಸ್ನೇಹಿತರು, ಇವರಿಂದ ಎಲ್ಲ ಇವರೊಂದಿಗೆಲ್ಲ ನಾವು ಯಾವ್ಯಾವ ಭಾವದಿಂದ, ಭಾವ ಗಾಂಭೀರ್ಯದಿಂದ, ಯಾವ್ಯಾವ ಶ್ರದ್ಧಾ ವಿಶ್ವಾಸದಿಂದ ಇರಬೇಕೋ ಆ ರೀತಿಯಲ್ಲಿ ಇರುವಂತಹ ಪ್ರಯತ್ನ ಮಾಡಬೇಕು. ಯಾಕೆ ಅದೇ ಶ್ರದ್ಧಾ ವಿಶ್ವಾಸವನ್ನೇ ನಾವು ಆಮೇಲೆ ಭಗವಂತನ ಕಡೆಗೆ ತಿರುಗಿಸ್ತಕ್ಕಂಥದ್ದು. ಕೊನೆಗೆ ನೋಡಿದ್ರೆ ಆ ಎಲ್ಲ ಭಾವಭಕ್ತಿಯನ್ನ ನಿಮ್ಮ ನಿಮ್ಮ ಗುರುಗಳ ಕಡೆಗೆ ಹರಿಸಿ, ಆ ಗುರುವು ಕೂಡ ನಾಳೆ ದಿವಸ ಕಣ್ಮರೆಯಾದಾಗ, ಶರೀರ ಸಮೇತನಾದಂತಹ ಗುರು ಕಣ್ಮರೆಯಾದಾಗ ಅವನ ಕಡೆಗೆ ಹರಿಸಿದಂತಹ ಆ ಒಂದು ಏಕನಿಷ್ಠಾಯುತವಾದಂತಹ ಭಾವವನ್ನ ಭಗವಂತನ ಕಡೆಗೆ ಸಂಪೂರ್ಣ ತಿರುಗಿಸುವುದಕ್ಕೆ ಅನುಕೂಲವಾಗುತ್ತದೆ. ಹೀಗೆ ಈ ಭಾವವನ್ನು ನಾವು ಸುಶಿಕ್ಷಿತಗೊಳಿಸಬೇಕಾಗುತ್ತದೆ. ಸದ್ಭಾವ ದುರ್ಭಾವ, ಸದ್ಭಾವ ದುರ್ಭಾವ, ಅಭಾವ ಭಾವವೇ ಇಲ್ಲ ನನ್ನಲ್ಲಿ, ಹಾಗಾದ್ರೆ ಭಕ್ತಿ ಎಲ್ಲಿ ಬರುತ್ತೆ? ಅದರಿಂದ ಆ ಭಾವವನ್ನು ತಂದುಕೊಳ್ಬೇಕು. ವ್ಯಕ್ತಿ ವ್ಯಕ್ತಿಗಳೊಡನೆ ಒಡನಾಡುವಾಗ ಆ ಭಾವವನ್ನು ತಂದುಕೊಳ್ಬೇಕು. ಸ್ನೇಹ ಭಾವ, ವಾತ್ಸಲ್ಯ ಭಾವ, ದಾಸ್ಯ ಭಾವ, ಬಗೆ ಬಗೆಯ ಭಾವಗಳೆಲ್ಲ ಇವೆ. ನಾವು ಜನರೊಡನೆ ವ್ಯವಹರಿಸುವಾಗ ಆ ಭಾವಗಳನ್ನೆಲ್ಲ ಬೆರೆಸಿಕೊಳ್ಳೋದಕ್ಕೆ ಅವಕಾಶ ಇದೆ. ನಮ್ಮ ಸದ್ಭಾವವನ್ನು ನೋಡಿ ಎಂಥ ದುಷ್ಟನು ಕೂಡ ನಮ್ಮೊಂದಿಗೆ ಸದ್ಭಾವದಿಂದ ಇರುವಂತಹ ಸಂದರ್ಭ ಇದೆ. ಕೆಲವೊಬ್ಬರು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ಆ ವಿಚಾರ ಪ್ರತ್ಯೇಕ. ಆದರೆ ಈ ಭಾವ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಬೆಳೀತದೋ, ಶ್ರದ್ಧೆ ನಂಬಿಕೆ, ಭಗವಂತ ಇದ್ದಾನೆ, ನಾನು ಕರೆದ್ರೆ ಬರ್ತಾನೆ, ನಾನು ಕರೀತೇನೆ, ಅವನನ್ನು ಬಿಟ್ಟು ನನಗೆ ಬೇರೆ ಯಾರು ಗತಿ ಇಲ್ಲ ಅಂತ ಹೇಳ್ತಕ್ಕಂಥ ಈ ದೃಢವಾದಂತಹ ಶ್ರದ್ಧೆ, ಅದನ್ನು ಇಟ್ಟುಕೊಂಡು ನಮ್ಮ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತಕ್ಕಂಥದ್ದು. ಈ ಶ್ರದ್ಧೆ, ಈ ಭಾವ, ಇದಕ್ಕೆ ಅನುಸಾರವಾಗಿ ನಾವು ಪಡೆಯತಕ್ಕಂಥ ಫಲ, ಭಗವಂತನಿಂದ ನಾವು ಏನು ಪಡಿತೇವೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಭಾವ, ನಮ್ಮ ಶ್ರದ್ಧೆ ಇದನ್ನ ಅವಲಂಬಿಸಿಕೊಂಡಿದೆ ಅಂತನ್ನುವ ಅರ್ಥದ ಈ ಹಾಡನ್ನ ಶ್ರೀರಾಮಕೃಷ್ಣ ಹೇಳ್ತಾ ಮುಖ್ಯವಾಗಿ ಬೇಕಾದದ್ದು ಶ್ರದ್ಧೆ ಭಾವ ಅಂತ ಹೇಳಿದ್ರು. ಶ್ರದ್ಧೆಯಿಂದ ಇದ್ದು ಇದ್ದು ಬಿಟ್ಟಿದೆ, ಆದರೆ ಇನ್ಯಾವುದಕ್ಕೂ ಹೆದರಬೇಕಾಗಿಲ್ಲ ಅಂತ ಶ್ರೀರಾಮಕೃಷ್ಣ ಹೇಳಿದ್ರು. ಆಗ ಒಬ್ಬ ಭಕ್ತ ಹೇಳ್ತಾನೆ, ಮಹಾಶಯರೇ ಗುರುವಿನ ಅವಶ್ಯಕತೆ ಇದೆಯೇ? ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು ಗುರು ಅನೇಕರಿಗೆ ಬೇಕಾಗ್ತಾನೆ, ಆದರೆ ಆತನ ವಾಕ್ಯದಲ್ಲಿ ಶ್ರದ್ಧೆ ಇರಬೇಕು. ಗುರುವನ್ನ ಸಾಕ್ಷಾತ್ ಭಗವಂತನೇ ಎಂಬ ದೃಷ್ಟಿಯಿಂದ ನೋಡಿದಾಗ ಮಾತ್ರವೇ ಆಧ್ಯಾತ್ಮಿಕ ಉನ್ನತಿ ಉಂಟಾಗುತ್ತದೆ. ಅದಕ್ಕಾಗಿಯೇ ವೈಷ್ಣವರು ಹೇಳುವುದು, ಗುರು ಕೃಷ್ಣ ವೈಷ್ಣವ ಒಂದೇ ಅಂತ. ಗುರು ಕೃಷ್ಣ ವೈಷ್ಣವ ಈ ಮೂರು ಒಂದೇ ಅಂತ ವೈಷ್ಣವರು ಹೇಳ್ತಾರೆ ಅಂತನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮನುಷ್ಯ ರೂಪ ಕಂಡರೂ ಕೂಡ ಆ ಮನುಷ್ಯ ರೂಪವನ್ನು ಕಾಣಬಾರದು, ಅದರ ಹಿನ್ನೆಲೆಯಲ್ಲಿ ಇರತಕ್ಕಂತಹ ಪರಮಾತ್ಮ ಚೈತನ್ಯವನ್ನೇ ಕಾಣಬೇಕು. ಅದಕ್ಕೋಸ್ಕರ ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಇತ್ಯಾದಿ ಆ ಮಂತ್ರಗಳೆಲ್ಲ ಹುಟ್ಟಿಕೊಂಡಿರೋ ಸುಮ್ ಸುಮ್ಮನೆ ಅಲ್ಲ. ಈ ಒಂದು ಗುರು ಶ್ರದ್ಧೆ, ಈ ಗುರು ಭಕ್ತಿಯ ಸೇರ್ತಕ್ಕಂಥದ್ದು ಎಷ್ಟೆಷ್ಟರ ಮಟ್ಟಿಗೆ ಬೆಳೀತದೆ, ಅಷ್ಟೆಷ್ಟರ ಮಟ್ಟಿಗೆ ಆಧ್ಯಾತ್ಮಿಕ ಶಕ್ತಿಯ ಸೇರ್ತಕ್ಕಂಥದ್ದು ತಾನೇ ತಾನಾಗಿ ಜಾಗೃತವಾಗುತ್ತದೆ. ಇದೆಲ್ಲ ಬಹಳ ಗಂಭೀರವಾದಂತಹ ವಿಷಯ. ಒಂದು ಗುರು ವಿಷಯ ಇದನ್ನು ತೆಗೆದುಕೊಂಡ್ರೆ ಗಂಟೆಗಟ್ಟಲೆ ಅದಕ್ಕೆ ಸಂಬಂಧಪಟ್ಟಂತೆ ಹೇಳೋದಿಕ್ಕಿದೆ ಕೇಳೋದಿಕ್ಕಿದೆ. ಆದರೆ ಶ್ರೀರಾಮಕೃಷ್ಣ ಹೇಳಿದಂತಹ ಈ ಮಾತನ್ನ ನೆನಪಿಟ್ಕೊಂಡ್ರೆ ಸಾಕು, ಗುರು ವಾಕ್ಯದಲ್ಲಿ ವಿಶ್ವಾಸ ಇರಬೇಕು, ಶ್ರದ್ಧೆ ಇರಬೇಕು ಅಂತ. ಭಗವಂತನ ನಾಮೋಚ್ಚಾರಣೆಯನ್ನ ಸರ್ವದಾ ಮಾಡ್ತಾ ಇರಬೇಕು. ಕಲಿಯುಗದಲ್ಲಿ ನಾಮ ಮಹಾತ್ಮ್ಯ, ಈ ಯುಗದಲ್ಲಿ ಅನ್ನದ ಪ್ರಾಣವಾದ್ರಿಂದ ಯೋಗಾಭ್ಯಾಸ ಸಾಧ್ಯವಿಲ್ಲ. ಆತನ ನಾಮೋಚ್ಚಾರಣೆ ಮಾಡ್ತಾ ಕೈತಾಳ ಹಾಕಿದರೆ ಪಾಪವೆಂಬ ಹಕ್ಕಿಗಳು ಹಾರಿ ಹೋಗಿಬಿಡುತ್ತವೆ. ಎಷ್ಟು ಮಾತುಗಳನ್ನು ಹೇಳಿದರು, ಎಷ್ಟು ಮಾತುಗಳನ್ನು ಹೇಳಿದರು. ಭಗವಂತನ ನಾಮೋಚ್ಚಾರಣೆಯನ್ನು ಸರ್ವದಾ ಮಾಡ್ತಾ ಇರಬೇಕು, ಸರ್ವದಾ. ಈ ಸರ್ವದ ನಿರಂತರ, ಸರ್ವದ ನಿರಂತರ ಸತತ ಅಂತನ್ನುವ ಮಾತನ್ನ ನಾವು ಈ ಆಧ್ಯಾತ್ಮಿಕ ವ್ಯಕ್ತಿಗಳಲ್ಲಿ ಕೇಳ್ತಲೇ ಇರ್ತೇವೆ. ಸರ್ವದಾ ಯಾತಕ್ಕೆ ಮಾಡಬೇಕು ಅಂತಂದ್ರೆ, ಈ ಮಾಯೆ ಅಂತ ಹೇಳ್ತಕ್ಕಂಥದ್ದು ಸರ್ವದಾ ತೊಂದರೆ ಕೊಡ್ತಾ ಇರ್ತದೆ. 24 ಗಂಟೆಯೂ ಕೂಡ ಮಾಯೆ ಎಚ್ಚರದಿಂದ ನಮ್ಮನ್ನು ಮುಳುಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತದೆ. ಮಾಯೆಗೆ ಅಧಿಪತಿ, ಮಾಯಾಧಿಪತಿ ಪರಮಾತ್ಮ, ಅವನನ್ನು ನಾವು 24 ಗಂಟೆ ಕರಿತಾ ಇರಬೇಕಾಗ್ತದೆ. ಇದು ಆ ನಿರಂತರದ ಉದ್ದೇಶ, ಆ ಸರ್ವದಾ ಭಗವನ್ ನಾಮ ಸಂಕೀರ್ತನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಅದರ ಉದ್ದೇಶ. ಒಂದಲ್ಲ ಒಂದು ರೀತಿ ಇಟ್ಕೊಂಡು ಭಗವಂತನಿಗೆ ಸಂಬಂಧಪಟ್ಟಂತೆಯೇ ನಮ್ಮ ಕಾರ್ಯವ್ಯವಹಾರಗಳು ಇರಬೇಕು. ಇದನ್ನು ನಾವು 6 ತಿಂಗಳ ಕಾಲ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ. ಊಟ ಮಾಡುವಾಗಲೂ ಕೂಡ ಭಗವಂತನಿಗೆ ಸಂಬಂಧಪಟ್ಟಂತೆ ಊಟ ಮಾಡಬೇಕು, ಭಗವದ್ ಭಾವದಿಂದ ಊಟ ಮಾಡಬೇಕು. ಉದಾಹರಣೆಗೆ ನಾನು ಈ ಸಲ ಧಾರವಾಡದ ಕಡೆ ಸಂಚರಿಸಿಕೊಂಡು, ಧಾರವಾಡ, ಜಮಖಂಡಿ, ಬಿಜಾಪುರ್, ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಹೊಸನಗರ ಇತ್ಯಾದಿ ಸ್ಥಳಗಳನ್ನೆಲ್ಲ ಸಂಚರಿಸಿಕೊಂಡು ಬಂದ ಸಂದರ್ಭದಲ್ಲಿ ಮಧ್ಯೆ ಮಧ್ಯೆ ಕೆಲವು ಕಡೆ ಅಲ್ಲಿರ್ತಕ್ಕಂಥ ವಿಶ್ವಾಸಿಗರಿಗೆ ಹೇಳದೆ ಅನ್ನ ಸಂತರ್ಪಣೆ ಮಾಡ್ತೀವಿ ಅಂತ. ಆದರೆ ಅನ್ನ ಸಂತರ್ಪಣೆ ಮಾಡುವ ವೇಳೆಗೆ ಪ್ರಾರಂಭದಿಂದ ಹಿಡಿದು ಎಲೆ ಮುಂದೆ ಕುಳಿತುಕೊಳ್ಳುವ ಹೊತ್ತಿನಿಂದ ಹಿಡಿದು ಬಳಸಿರುವುದರಿಂದ ಹಿಡಿದು ಉಪ್ಪು ಬಳಸುವುದರಿಂದ ಹಿಡಿದು ಕೊನೆಗೆ ಪಾಯಸ ಬಡಿಸಿ ಮುಗಿಯುವವರೆಗೂ ಕೂಡ ವೇದ ಮಂತ್ರಗಳ ಉಚ್ಚಾರ ಆಗಬೇಕು ಅಂತ. ಅಲ್ಲಿ ಭಗವದ್ ನಾಮ ಸಂಕೀರ್ತನೆ ನಾನು ಹೇಳಲಿಲ್ಲ, ವೇದ ಮಂತ್ರ ಉಚ್ಚಾರ ನಡೀತಾ ಇರಬೇಕು. 10 ಜನ ವೈದಿಕರನ್ನ ಕರೆದು ಅವ್ರನ್ನ ಕುಳ್ಳಿರಿಸಿ ನಿರಂತರವಾಗಿ ಆ ಸುಮಾರು 3/4 ಗಂಟೆ ಬೇಕಾಗುತ್ತೆ, 1/2 ಗಂಟೆ ಬೇಕಾಗುತ್ತೆ. 1/2 ಗಂಟೆ ಕಾಲ ವೈದಿಕ ಮಂತ್ರ, ವೇದ ಮಂತ್ರ ಕಿವಿ ಮೇಲೆ ಬೀಳ್ತಾ ಇರಬೇಕು. ನೀವು ಆ ಥರ ವ್ಯವಸ್ಥೆ ಮಾಡಬೇಕು. ಆ ಥರ ಮಾಡಿದ್ರು, ಒಂದು ಕಡೆ ಅರ್ಧಂಬರ್ಧ ಮಾಡಿದ್ರು, ಇನ್ನೊಂದು ಕಡೆ ಪೂರ್ತಿ ಮಾಡಿದ್ರು. ಬಹಳ ಅದ್ಭುತವಾಗಿತ್ತದು. ಆ ರೀತಿಯಲ್ಲಿ ಆ ಅನ್ನ ಸಂದರ್ಭದಲ್ಲಿ ಭಾಗವಹಿಸಿದ ಜನ, ಏನು ಸ್ವಾಮೀಜಿ ಇದು ಬಹಳ ಅದ್ಭುತವಾಗಿತ್ತಲ್ಲ, ಇವತ್ತು ಊಟ ಬಹಳ ಅದ್ಭುತವಾಗಿತ್ತು, ಬ್ರಹ್ಮಮಯವಾಗಿತ್ತು. ಅನ್ನ ಬ್ರಹ್ಮೇತಿ ವ್ಯಜಾನಾತ್, ಅನ್ನ ಕೇವಲ ಅನ್ನ ಅಲ್ಲ, ಅದು ಬ್ರಹ್ಮ. ತೈತ್ತಿರೀಯ ಉಪನಿಷತ್ತು ಘೋಷಿಸುತ್ತದೆ, ಅನ್ನಂ ಬ್ರಹ್ಮೇತಿ ವ್ಯಜಾನಾತ್. ಅದನ್ನು ಬ್ರಹ್ಮಭಾವದಿಂದಲೇ ಸ್ವೀಕರಿಸಬೇಕು. ಅನ್ನವೇ ಮನಸ್ಸಾಗುತ್ತದೆ, ನಾವೇನು ತಿಂತೀವೋ ಅದೇ ನಾವಾಗ್ತೇವೆ. ಆದ್ರಿಂದ ನಾವು ತಿಂತಕ್ಕಂಥ ವಸ್ತುವಿನ ಜೊತೆಯಲ್ಲಿ ಆ ಬ್ರಹ್ಮ ಭಾವನೆಯನ್ನ, ಪರಮಾತ್ಮ ಭಾವನೆಯನ್ನು ಸೇರಿಸ್ತಾ ಬರಬೇಕು. ಕಾಡು ಹರಟೆ, ಹಾಡು ಹರಟೆ ಯಾವುದೂ ಕೂಡ ಇರಬಾರದು ಆ ಸಂದರ್ಭದಲ್ಲಿ. ಇದನ್ನು ಪ್ರತ್ಯಕ್ಷವಾಗಿ ಮಾಡಿ ತೋರಿಸಬೇಕು ನಾನು ಈ ಸಂದರ್ಭದಲ್ಲಿ ಅಂತ ಬೇರೆ ಬೇರೆ ಕಡೆ ಮಾಡಿದ್ದಾಯ್ತು. ನಮ್ಮ ಬೆಂಗಳೂರು ಭಕ್ತಾದಿಗಳು ಕೂಡ ಆಗಾಗ ಈ ತರ ಸಣ್ಣ ಪುಟ್ಟ ಅನ್ನ ಸಂತರ್ಪಣೆಯನ್ನು ಮಾಡಿ 50 ಜನರಿಗೋ, 100 ಜನರಿಗೋ, 25 ಜನರಿಗೋ ಮಾಡ್ತಾ, ಆ ಸರಿಯಾದ ರೀತಿಯಲ್ಲಿ ವೈದಿಕ ಮಂತ್ರವನ್ನು ಹೇಳ್ತಕ್ಕಂಥವ್ರನ್ನೋ ಅಥವಾ ಭಜನೆ ಮಾಡ್ತಕ್ಕಂಥವ್ರನ್ನೋ ಕರೆಸಿ ಅವರು 1/2 ಗಂಟೆ ಭಜನೆ ಮಾಡ್ತಾ ಇರಬೇಕು, ಇವರು ಭೋಜನ ಮಾಡ್ತಾ ಇರಬೇಕು. ಆ ಭಗವನ್ ನಾಮ ಸಂಕೀರ್ತನೆಯನ್ನು ಕೇಳ್ತಾ ಕೇಳ್ತಲೇ ಭೋಜನ ನಡೀತು. ರೇಡಿಯೋ ಹಾಕೋಬಾರದು ಅಥವಾ ಟೇಪ್ ರೆಕಾರ್ಡು ಕೂಡ ಹಾಕಬಾರದು. ಎಷ್ಟೇ ಆದರೆ ಯಾಂತ್ರಿಕವೇ, ಯಂತ್ರವೇ, ಮನುಷ್ಯ ಅದು ಬಹಳ ಮುಖ್ಯ. ಆ ಮನುಷ್ಯನ ಅಂತರಂಗದಿಂದ ಆ ಹಾಡು ಹೊರಬರ್ತಾ ಇರಬೇಕು. ತಾಳತಂಬರಿ ಸಮೇತವಾಗಿ ಅವರು ಹಾಡ್ತಾ ಇರಬೇಕು ಮತ್ತು ಈ ಒಂದು ಅನ್ನ ಸಂತರ್ಪಣೆ ಅಂತ ಹೇಳತಕ್ಕಂತಹ ಅದು ನಡೀತಾ ಇರಬೇಕು. ಅದು ಏನು ಪವಿತ್ರವಾಗಿರುತ್ತದೆ, ಎಂತಹ ದಿವ್ಯವಾದ ವಾತಾವರಣ ಉಂಟಾಗುತ್ತೆ, ಅಲ್ಲಿ ಭಗವಂತನ ಸಾನ್ನಿಧ್ಯ ಉಂಟಾಗುತ್ತೆ. ಭಗವಂತ ಸನ್ನಿಧಿಯನ್ನು ಒದಗಿಸಿಕೊಡ್ತಾನೆ, ಅವ್ಯಕ್ತವಾಗಿ, ವ್ಯಕ್ತವಾಗಿ ಅಲ್ಲ. ವ್ಯಕ್ತವಾಗಿ ಕೊಡೋದಕ್ಕೆ ನಮ್ಮಲ್ಲಿ ಇನ್ನು ಹೆಚ್ಚಿನ ಯೋಗ್ಯತೆ ಬೇಕಾಗ್ತದೆ, ಅರ್ಹತೆ ಬೇಕಾಗ್ತದೆ. ಈ ಕಣ್ಣುಗಳಿಗೆ ಸಾಧ್ಯವಿಲ್ಲ ಅವನನ್ನು ಕಾಣೋದಕ್ಕೆ. ಅದಕ್ಕೋಸ್ಕರ ಶ್ರೀಕೃಷ್ಣ ಅರ್ಜುನನಿಗೆ ಆ ದಿವ್ಯವಾದಂತಹ ಚಕ್ಷಸ್ಸನ್ನು ಕೊಟ್ಟು ಆಮೇಲೆ ತಾನೇ ವಿಶ್ವರೂಪ ದರ್ಶನವನ್ನು ಕೊಟ್ಟಿದ್ದು. ಇದೆಲ್ಲ ನಾವು ನೆನಪು ಮಾಡಿಕೊಳ್ಬೇಕು.

ಮನುಷ್ಯನನ್ನು ವಿಶೇಷವಾಗಿ ಕಾಡ್ತಾ ಇರ್ತದೆ. ಬಗೆ ಬಗೆಯ ಪಾಪಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮಿಂದ ನಡೀತಾ ಇರುತ್ತವೆ. ಯಾರು ಪ್ರಾಮಾಣಿಕರಾದಂತಹ ವ್ಯಕ್ತಿಗಳಾಗಿರ್ತಾರೋ ಅವರಿಗೆ ಈ ಪಾಪ ಬುದ್ಧಿ ಅಂತ ಹೇಳತಕ್ಕಂಥದ್ದು ಕೊರೆಯುವುದಕ್ಕೆ ಶುರುವಾಗಿಬಿಡುತ್ತೆ. ಅದನ್ನು ಹೋಗ್ಲಾಚಿಕೊಳ್ಳೋದು ಹೇಗೆ? ಎಷ್ಟೋ ಜನ ಬಂದು ಕೇಳುವಂತಹದ್ದು ಅಂತ ಆ ಪ್ರಶ್ನೆಯನ್ನು ಅದಕ್ಕೆ ಶ್ರೀರಾಮಕೃಷ್ಣ ಉತ್ತರ ಕೊಟ್ಟಿದ್ದಾರೆ. ಮನದಲ್ಲಿ ತುಂಬಿಕೊಂಡಿರತಕ್ಕಂತಹ ಪಾಪಗಳೆಂಬ ಪಕ್ಷಿಗಳು, ಪಕ್ಷಿಗಳನ್ನಾಗಿ ಉದಾಹರಣೆ ಕೊಟ್ಟು ಚಪ್ಪಾಳೆ ತಟ್ಟಿದಾಗ ಮರದ ಮೇಲೆ ಇರತಕ್ಕಂತಹ ಹಕ್ಕಿಗಳೆಲ್ಲ ಹೇಗೆ ಚೆಲ್ಲಾಪಿಲ್ಲಿಯಾಗಿ ಹಾರಿ ಹೋಗುತ್ತವೋ ಅದೇ ರೀತಿಯಲ್ಲಿ ಚಪ್ಪಾಳೆ ತಟ್ಟಿಕೊಂಡು ಹಾಡಬೇಕು. ಚಪ್ಪಾಳೆ ತಟ್ಟಿಕೊಂಡಾದರೂ ಹಾಡಬಹುದು, ಕರತಾಳ ತಟ್ಟಿಕೊಂಡಾದರೂ ಹಾಡಬಹುದು. ಹರೇ ಹರೇ ರಾಮ ಹರೇ ಕೃಷ್ಣ ಪಂಥದವರು ಈ ಭಜನೆಯನ್ನ ವಿಶೇಷವಾಗಿ ಬೆಳೆಸಿಕೊಂಡು ಬರ್ತಾ ಇದ್ದಾರೆ. ಅಮೆರಿಕದಲ್ಲಿ ಸಹಸ್ರಾರು ಜನ ಅವರಿಗೆ ಸೇರಿಕೊಳ್ತಾ ಇದ್ದಾರೆ. ಸಾಮಾನ್ಯ ಜನರೆಲ್ಲರೂ ಕೂಡ ಧ್ಯಾನ ಯೋಗದಲ್ಲಿ ನಿರತರಾಗೋದಕ್ಕೆ ಸಾಧ್ಯವಿಲ್ಲ. ಆದರೆ ಅವರು ತಮ್ಮ ಚಿಂತೆ ತಾಪತ್ರಯಗಳನ್ನು ಕಳೆಯಬೇಕಾಗಿದೆ. ಅಮೆರಿಕದಲ್ಲಂತೂ ಚಿಂತೆ ತಾಪತ್ರಯಗಳ ಗಂಟು ಗಂಟುಗಳೇ ಒಳಗಡೆ ಸೇರಿಕೊಂಡಿರುತ್ತವೆ. ಅವುಗಳನ್ನೆಲ್ಲ ಹೇಗೆ ಒದರದು? ಎಷ್ಟೆಷ್ಟೋ ಪಿಲ್ಸ್ ಎಷ್ಟು ಪಿಲ್ಸ್ ಎಂದರೂ ಕೂಡ ಹೋಗ್ತಾ ಇಲ್ಲ. ಈ ಹರೇ ರಾಮ ಹರೇ ಕೃಷ್ಣ ಪಂಥದವರು ಖೋಲ್ ಬಗೆ ಬಗೆಯ ಬಾಜಾ ಭಜಂತ್ರಿಗಳನ್ನೆಲ್ಲ ಇಟ್ಟುಕೊಂಡು ಕರ್ತಾಳುಗಳನ್ನು ಕೂಡ ಹೊಡೆದುಕೊಂಡು ಎತ್ತರೆತ್ತರಕ್ಕೆ ಹಾರಿಕೊಂಡು ಅವರು ಕುಣಿದಾಡಿಕೊಂಡು ಭಜನೆ ಮಾಡೋದನ್ನು ಸಹಸ್ರಾರು ಜನ ಸೇರಿ ಅಷ್ಟೇ ಅಲ್ಲ ತಲೆ ಬೋಳಿಸಿಕೊಂಡು ಜಿತ್ತು ಬಿಡತಕ್ಕಂಥದ್ದನ್ನು ಕಂಡ್ರೆ ಆಶ್ಚರ್ಯವಾಗುತ್ತೆ. ಭಗವನ್ ನಾಮ ಸಂಕೀರ್ತನೆ ಅಂತ ಹೇಳತಕ್ಕಂಥದ್ದು ಎಂತ ಮತ್ತು ಬರೆಸಬಲ್ಲದು. ಹತ್ತಾರು ಗಂಟೆಗಳ ಕಾಲ ಧ್ಯಾನ ಮಾಡಿದರೂ ಕೂಡ ಯಾವ ಮತ್ತು ಬರೋದಿಲ್ವೋ ಅದನ್ನ ಕೆಲವೇ ಕೆಲವು ಗಂಟೆಗಳ ಕಾಲ ಭಜನೆ ಮಾಡುವುದರ ಮೂಲಕ, ಭಜನೆಯಲ್ಲಿ ಮುಳುಗಿ ಹೋಗುವುದರ ಮೂಲಕ ನಾವು ಬರೆಸಿಕೊಳ್ಬಹುದು. ಮತ್ತು ಬರಬೇಕು, ಅದು ಬಹಳ ಮುಖ್ಯ. ಆ ಮತ್ತು ಬಂತು ಅಂತ ಹೇಳಿದ್ರೆ ಜಗತ್ತಿನ ಕಷ್ಟ ಸುಖಗಳು ಯಾವುದು ಕೂಡ ನಮ್ಮನ್ನು ಅಂಟೋದೇ ಇಲ್ಲ. ಶ್ರೀರಾಮಕೃಷ್ಣ ಕಲಿಯುಗಕ್ಕೆ ಭಗವನ್ ನಾಮೋಚ್ಚಾರಣೆ, ಭಗವಂತ ನಾಮ ಮಹಾತ್ಮ್ಯ ಅದೇ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಇದನ್ನ ಉಪನಿಷತ್ತುಗಳೆಲ್ಲ ಸಾರಿವೆ. ಕಲಿಯುಗದಲ್ಲಿ ಅನ್ನಗತ ಪ್ರಾಣ, ಎರಡೆರಡು ಗಂಟೆಗೂ ಏನಾದರೂ ಸ್ವಾಹ ಮಾಡಬೇಕು ನಾವು. ಎಲ್ಲದೇ ಇದ್ರೆ ಕೇಳೋದಿಲ್ಲ, ಜೀವ ಕೇಳೋದಿಲ್ಲ. ಇಂತಹ ಒಂದು ಅನ್ನಗತ ಪ್ರಾಣವಾದಂತಹ ಕಾಲದಲ್ಲಿ ಗಂಟೆಗಟ್ಟಲೆ ಸ್ಥಿರಚಿತ್ತನಾಗಿ ಶರೀರವನ್ನ ಸ್ಥಿರವಾಗಿ ಕುಳ್ಳಿರಿಸಿ ಧ್ಯಾನಮಗ್ನರಾಗುವುದು ಹೇಗೆ ಸಾಧ್ಯ? ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಕಲಿಯುಗದಲ್ಲಿ ಅನ್ನಗತ ಪ್ರಾಣವಾದ್ರಿಂದ ಯೋಗಾಭ್ಯಾಸ ಸಾಧ್ಯವಿಲ್ಲ. ಆತನ ನಾಮೋಚ್ಚಾರಣೆ ಮಾಡ್ತಾ ಕೈತಾಳ ಹಾಕಿದರೆ ಪಾಪವೆಂಬ ಹಕ್ಕಿಗಳು ಹಾರಿ ಹೊಂದ್ಬಿಡುತ್ತವೆ ಅಂತ. ಈ ಭಜನಾ ಮಂಡಳಿಗಳು ಚರ್ತಕ್ಕಂಥದ್ದು ನಮ್ಮಲ್ಲಿ ಬೆಳೀಬೇಕು. ತಾಳ ತಂಬೂರಿ, ತಂಬೂರಿ ಇಲ್ಲದಿದ್ರೂ ಚಿಂತೆ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಶ್ರುತಿ ಮಾಡೋದೇ ಸಮಯ ತಗೊಂಡು ಬಿಡ್ತದೆ. ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ನರೇಂದ್ರನ ಹಾಡು ಅಂತ ಕೇಳ್ಕೊಳ್ತಾರೆ. ನರೇಂದ್ರನ ಕಂಠ ಬಹಳ ಅದ್ಭುತವಾಗಿತ್ತು, ಅದನ್ನು ಕೇಳೋದಕ್ಕೆ ಬಹಳ ಆಸೆ ಅವರಿಗೆ ಹಾಡು ಅಂತ. ನರೇಂದ್ರ ಹಾಡೋದಕ್ಕೋಸ್ಕರ ತಬ್ಲಾ ತಂಬೋರಿ ಇವುಗಳನ್ನೆಲ್ಲ ಶ್ರುತಿಬದ್ಧಗೊಳಿಸೋದಕ್ಕೆ ಪ್ರಾರಂಭಿಸಿದ. ಏನು ಮಾಡಿದ್ರು ಅದು ಸರಿಯಾಗ್ತಾ ಇಲ್ಲ, ಜೊತೆಗೂಡ್ತಾ ಇಲ್ಲ. ಶ್ರುತಿ ತಬ್ಲದ ಶ್ರುತಿಗೂ ತಂಬೂರಿ ಶ್ರುತಿಗೂ ಜೊತೆಯಾಗ್ತಾ ಇಲ್ಲ, ಬಹಳ ಹೊತ್ತಕೊಂತು. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ತಮಾಷೆ ಮಾಡ್ತಾರೆ, ನಾಳೆ ಹಾಡಿದ್ರೆ ಆಯ್ತು, ಹಾಗಾದ್ರೆ ಇವತ್ತು ಶ್ರುತಿ ಮಾಡೋದು ನಾಳೆ ಹಾಡೋದು. ಹಾರ್ಮೋನಿಯಂ ಇದೆ ಹೇಗಿದ್ರೂ, ಏನು ಶ್ರುತಿ ಮಾಡುವ ಕೆಲಸವೇ ಇಲ್ಲ. ತಬಲ ಒಂದು ಶ್ರುತಿ ಮಾಡಿಕೊಂಡು ತಾಳಗಳು, ನಮ್ಮಲ್ಲಿ ಒಂದು ತಾಳ ಕೂಡ ಹೊಳೆಯುವವರಿಲ್ಲ, ನಾಲ್ಕೈದು ಆರು ತಾಳುಗಳು ಬೇಕು. ಆ ತಾಳವನ್ನು ಮೀರಿಸಿ ನಮ್ಮ ಸ್ವರ ಇರಬೇಕು. ಹಾಡ್ತಾ ಹಾಡ್ತಾ ಹಾಡ್ತಾ ಕಂಠ ಬಿಚ್ಚಿಕೊಳ್ಳುತ್ತದೆ. ಈಗ ಹಾಡದೆ ಹಾಡದೆ ಹಾಡದೆ ಅಲ್ಲೆಲ್ಲ ಕಿಲುಬುಗಟ್ಟಿರುತ್ತದೆ, ಕಫ ಕಚ್ಕೊಂಡಿರುತ್ತದೆ. ಅದಕ್ಕೋಸ್ಕರವೇ ಹೆಚ್ಚಿಗೆ ಹಾಡೋಕೆ ಆಗೋದಿಲ್ಲ ಅಂತ ಚಿಂತೆ ಮಾಡಬೇಕಾಗಿಲ್ಲ. ಹಾಡ್ತಾ ಹಾಡ್ತಾ ಹಾಡ್ತಾ ಹಾಡ್ತಾ ಆ ಕಫಗಳೆಲ್ಲ ಸಡಲಿ ಕಂಠ ಅದ್ಭುತವಾಗಿ ನಮ್ಮ ನೆರವಿಗೆ ಬರ್ತದೆ. ಕಂಠದ ನರನಾಡಿಗಳೆಲ್ಲ ಗಟ್ಟಿಯಾಗಿ ಎಷ್ಟು ಹಾಡಿದ್ರೂ ಕೂಡ ಆಯಾಸವಿಲ್ಲದಂತೆ ಹಾಡೋದಕ್ಕೆ ಶಕ್ತಿ ಕೊಡುತ್ತವೆ ಅವುಗಳು. ನಮ್ಗೆ ಹಾಡಕ್ಕೆ ಬರೋದಿಲ್ವಲ್ಲ, ರಾಗ ಬರೋದಿಲ್ವಲ್ಲ, ಅದಕ್ಕೊಂದು ಗಾದೆ ಮಾಡಿಟ್ಟಿದ್ದಾರೆ, ಉಗುಳಿ ಉಗುಳಿ ರೋಗ, ಬೊಗಳಿ ಬೊಗಳಿ ರಾಗ ಅಂತ. ಹಾಡ್ತಾ ಇರಬೇಕು ಅಂತ ತಾತ್ಪರ್ಯ. ಅದಕ್ಕೆ ಉಗುಳಿ ಉಗುಳಿ ಅಂತ ಅನ್ನೋದಕ್ಕೆ ತ್ರಾಸಕ್ಕೋಸ್ಕರ ಬೊಗಳಿ ಬೊಗಳಿ ಅಂತ ಮಾಡಿದ್ದಾರೆ ಅಷ್ಟೇನೆ. ತಾತ್ಪರ್ಯ ಏನು ಅಂತ ಹೇಳಿದ್ರೆ ಹಾಡ್ತಾ ಇರಬೇಕು. ಆದ್ರಿಂದ ಈ ಮೊದಲು ಮೊದಲು ಹಾಡುವಾಗ ಮಾತ್ರ ಮನೆಯಲ್ಲೇ ಹಾಡಬಾರದು. ಮನೆಯವರೆಲ್ಲ ಸಾಕಪ್ಪ ನಿಂದಾಗಲಿ ಅಂತ ಹೇಳಿಬಿಟ್ರೆ ನಿರಾಸೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಏಕಾಂತ ಪ್ರದೇಶಕ್ಕೆ ಹೋಗಿ ಸಾಕಷ್ಟು ಹಾಡಿ ಕಂಠವನ್ನೆಲ್ಲ ಸರಿ ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡು ಆಮೇಲೆ ಬಂದು ಮನೇಲಿ ಹಾಡ್ತು ಅಂತ ಹೇಳಿದ್ರೆ ಇನ್ನೊಂದು ಹಾಡಯ್ಯ ಅಂತ ಹೇಳ್ತಾರೆ ಅವರು. ನಮ್ಮ ಆಶ್ರಮದಲ್ಲಿ ಮಾಡ್ತಕ್ಕಂಥ ಭಜನೆ ಅಂತ ಹೇಳ್ತಕ್ಕಂಥ ಅದು ವರಪ್ರಸಾದ. ಎಷ್ಟೋ ಜನರ ವಿಷಯದಲ್ಲಿ ಕೆಲವರು ಉದ್ಗರಿಸಿದ್ರು, ನಿಮ್ಗೆ ಆಶ್ಚರ್ಯ ಆಗಬಹುದು, ಸ್ವಾಮೀಜಿ ಇಲ್ಲಿ ಭಜನೆ ನಮ್ಗೆ ಎಷ್ಟು ಆನಂದ ಕೊಡ್ತಾ ಇದೆ. ಕೇವಲ ಕೇಳೋದಕ್ಕೆ ಮಾತ್ರ ಅಲ್ಲ, ನಾವು ಕೂಡ ಕಂಠ ಬಿಚ್ಚಿ ಹಾಡೋದಕ್ಕೊಂದು ಅವಕಾಶ ಇದೆ ಇಲ್ಲಿ. ನಮ್ಮ ಮನೆಗಳಲ್ಲಿ ನಾವು ಇಷ್ಟು ಗಟ್ಟಿಯಾಗಿ ಹಾಡೋದಕ್ಕೆ ಸಾಧ್ಯವೇ ಇಲ್ಲ ಸ್ವಾಮೀಜಿ. ನಿಜ, ಇಲ್ಲಿ ಅವರ ಕಷ್ಟವನ್ನ, ಅವರ ಹೆಚ್ಚು ಕಡಿಮೆಗಳನ್ನು ಇವರು ಸಹಿಸಿಕೊಳ್ತಾರೆ, ಇವರ ಹೆಚ್ಚು ಕಡಿಮೆಗಳನ್ನು ಅವರು ಸಹಿಸಿಕೊಳ್ತಾರೆ, ಇವರ ಅಪಶ್ರುತಿಯನ್ನು ಅವರು ಸಹಿಸಿಕೊಳ್ತಾರೆ, ಅವರ ಅಪಶ್ರುತಿ ಇವರು ಸಹಿಸಿಕೊಳ್ತಾರೆ. ಅಲ್ದೇನೆ ಇನ್ನೊಂದು ಏನಂತಂದ್ರೆ, ಎಲ್ಲರೂ ಭಾವಮಗ್ನದಾಗಿ ಹಾಡೋದ್ರಿಂದ ಯಾರಿಗೂ ಇತರ ಅಪಶ್ರುತಿ ಕೇಳೋಕೆ ವ್ಯವಧಾನ ಇಲ್ಲ. ಅವರವರು ಅವರವರ ಭಾವದಲ್ಲಿ ಇಲ್ಲಿ ಹಾಡ್ತಾ ಇರೋದ್ರಿಂದ ಆ ಒಂದು ತೊಂದರೆ ಏನೂ ಇಲ್ಲ. ನಾನು ಹಿಂದೆ ಏನಪ್ಪಾ ಇದು ಶ್ರುತಿ ಹೆಚ್ಚು ಕಡಿಮೆ ಆಗ್ತಾ ಇದ್ದಿಲ್ಲ ಅಂತ ಸುಮ್ಮನೆ ನೊಂದ್ಕೊಳ್ತಾ ಇದ್ದೆ, ಈಗ ನೊಂದ್ಕೊಳ್ಳೋದಿಲ್ಲ ನಾನು. ಯಾತಕ್ಕೆ ಅಂತ ಹೇಳಿದ್ರೆ, ಎಲ್ಲರೂ ಭಾವಭರಿತರಾಗಿ ಹಾಡ್ತಾ ಇದ್ದಾರೆ ಅಂತ ತಿಳಿದು ಅವರ ಭಾವದೊಂದಿಗೆ ನನ್ನ ಭಾವವನ್ನು ಸೇರಿಸಿ ಆನಂದವಾಗಿ ಇರ್ತಾ ಇದ್ದೇನೆ ಈಗ ನಡುವೆ. ಈ ತರ ಉಪಾಯ ಕಲ್ತ್ಕೊಂಡೆ ನಾನೇ. ಏನೋ ಭಗವಂತ ನನ್ನ ಮನಸ್ಸಲ್ಲಿ ಆ ಒಂದು ಉಪಾಯವನ್ನು ಸ್ಫುರಿಸಿದ. ಆದ್ರಿಂದ ನನಗೀಗ ಅಂಥ ಒಂದು ಅಪಶ್ರುತಿ ಹಾಡಿದ್ರು ಕೂಡ ಏನು ಮನಸ್ಸಿಗೆ ಕಷ್ಟ ಆಗೋದೇ ಇಲ್ಲ. ಹಾಡಿ, ಧೈರ್ಯವಾಗಿ ಹಾಡಿ, ಮತ್ತರಾಗಿ ಹಾಡಿ, ಮೈ ಮರೆತು ಹಾಡಿ. ಈ ರೀತಿಯಲ್ಲಿ ನಮ್ಮ ಸಂಕಟಗಳನ್ನೆಲ್ಲವನ್ನು ಕೂಡ ಬರಿದು ಮಾಡಿಕೊಂಡು ಭಗವದು ಆನಂದವನ್ನು ತುಂಬಿಕೊಳ್ಳಬಹುದು. ಅಷ್ಟೇ ಅಲ್ಲ, ಆ ಭಗವನ್ ನಾಮ ಸಂಕೀರ್ತನೆ ಅದನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಭಗವಂತನು ಕೂಡ ಸುಮ್ಮನೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅವನಲ್ಲಿ ಪ್ರತ್ಯಕ್ಷ ಆಗಲೇಬೇಕು. ಅವನು ಪ್ರತ್ಯಕ್ಷ ಅಂತಂದ್ರೆ ಕಣ್ಣಿಗೆ ಗೋಚರನಾಗದೇ ಇದ್ರೂ ಕೂಡ ಅವನಲ್ಲಿ, ನಾನಾಗಲೇ ಹೇಳಿದಂತೆ, ಅವನು ತನ್ನ ಸಾನ್ನಿಧ್ಯವನ್ನು ಉಂಟು ಮಾಡೋದು ನಿಶ್ಚಿತ. ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ. ಹನುಮಂತನೇ ಅಲ್ಲಿ ಪ್ರತ್ಯಕ್ಷ. ಎಲ್ಲೆಲ್ಲಿ ರಾಮನಾಮ ಸಂಕೀರ್ತನೆ ಅಂತ ಹೇಳತಕ್ಕಂಥ ಅದು ನಡೀತದೋ ಅಲ್ಲಿ ಹನುಮಂತ ತತ್ಕ್ಷಣ ಪ್ರತ್ಯಕ್ಷ, ಅಂಜಲಿ ಬದ್ಧನಾಗಿ ಕೈ ಮುಕ್ಕೊಂಡೇ ಇರುತ್ತೆ. ಅವನು ರಾಮನಾಮ ಕೇಳಿದ ತಕ್ಷಣ ಅವನು ಕೈ ಮುಕ್ಕೊಳ್ಳದೇ ಕೆಲಸ ಅವನದು. ಅಂಥ ಭಕ್ತಿ ಅವನದ್ದು. ಎತ್ರ ಎತ್ರ ರಘುನಾಥ ಕೀರ್ತನಂ, ಎಲ್ಲೆಲ್ಲಿ ರಘುನಾಥನ ಕೀರ್ತನೆ ಅಂತ ಹೇಳತಕ್ಕಂಥ ಅದು ನಡೀತದೋ ತತ್ರ ತತ್ರ ಕೃತಮಸ್ತಕಾಂಜಲಿಂ, ಅಲ್ಲಲ್ಲಿ ಹನುಮಂತ ನತಮಸ್ತಕನಾಗಿ ಪ್ರತ್ಯಕ್ಷನಾಗ್ತಾನೆ. ಸ್ವಾಮಿ ಬ್ರಹ್ಮಾನಂದಜಿಯವರು ಏಕಾದಶಿ ಪ್ರಾರ್ಥನೆಯ ಸಂದರ್ಭದಲ್ಲಿ, ರಾಮನಾಮ ಸಂಕೀರ್ತನೆಯ ಸಂದರ್ಭದಲ್ಲಿ, ಆಂಜನೇಯ ಮಹಾಸ್ವಾಮಿ ಬ್ರಾಹ್ಮಣ ವೇಷದಿಂದ ಬಂದು ಆ ಸ್ಥಳದಲ್ಲಿ ಕೃತಭಕ್ತಾಂಜಲಿಯಾಗಿ ನಿಂತಿರುವುದನ್ನು ಸ್ಪಷ್ಟವಾಗಿ ಕಂಡಿದ್ದಾರೆ. ಆ ದರ್ಶನ ಮಾಡಿದ್ರಿಂದಲೇ ಇವತ್ತು ರಾಮಕೃಷ್ಣಾಶ್ರಮಗಳಲ್ಲಿ ಏಕಾದಶಿಯಂದು ರಾಮನಾಮ ಸಂಕೀರ್ತನೆಯ ಕಾರ್ಯಕ್ರಮ ಜಾರಿಗೆ ಬಂದಿದೆ. ಪ್ರತಿ ಏಕಾದಶಿ ದಿವಸ ನಮ್ಮ ರಾಮಕೃಷ್ಣಾಶ್ರಮಗಳು ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ರಾಮನಾಮ ಸಂಕೀರ್ತನೆ ನಡೀತಾ ಇರುತ್ತದೆ. ಆದರೆ ನಮ್ಮ ಬೆಂಗಳೂರು ಆಶ್ರಮದ ರೀತಿಯಲ್ಲಿ, ಈ ಮಟ್ಟದಲ್ಲಿ, ಈ ಒಂದು ಗುಣಮಟ್ಟದಲ್ಲಿ ನಡೀತದೋ ಕೇಳಿದ್ರೆ ಅದು ಬೇರೆ ವಿಚಾರ. ಎಲ್ಲೆಲ್ಲಿ ಹಾರ್ಮೋನಿಯಂ, ತಾಳ, ತಬ್ಲಾ ಇವುಗಳ ವ್ಯವಸ್ಥೆ ಚೆನ್ನಾಗಿರ್ತದೋ, ಹಾಡುಗಾರರ ಗುಂಪು ಕೂಡ ಸರಿಯಾದ್ರೆ ಸೇರಿರ್ತದೋ, ಪ್ರತಿಯೊಬ್ಬರು ಪುಸ್ತಕವನ್ನು ಇಟ್ಟು ಸಣ್ಣ ಸರಿಯಾದ ರೀತಿಯಲ್ಲಿ ಹಾಡ್ತಾ ಇರ್ತಾರೋ, ಅಲ್ಲಿ ಅದನ್ನು ಕೇಳಿ ಹೆಚ್ಚು ಹೆಚ್ಚು ಜನ ಸೇರ್ತಾ ಇರ್ತಾರೆ. ಆ ಹೆಚ್ಚು ಜನ ಸೇರಿದಷ್ಟು ಹುಚ್ಚು ಜಾಸ್ತಿ ಆಗ್ತದೆ. ಹುಚ್ಚು ಅಂತದ ಮತ್ತೆ ಮದೋನ್ಮತ್ತದೆ ಭಗವದು ಉನ್ಮಾದ, ಅದು ಜಾಸ್ತಿ ಆಗ್ತದೆ. ಅದು ಜಾಸ್ತಿ ಆದಾಗ ಇನ್ನೂ ಹೆಚ್ಚು ಜನ ಬರ್ತಾರೆ. ಇನ್ನು ಹೆಚ್ಚು ಜನ ಬಂದಷ್ಟು ಆ ಜನರಲ್ಲಿ ಇರತಕ್ಕಂತಹ ಭಾವ ಅದು ಸುತ್ತಮುತ್ತ ಹರಡಿ ಅಲ್ಲಿ ವಾತಾವರಣ ಇನ್ನಷ್ಟು ಪ್ರಭಾವಶಾಲಿಯಾಗಿ ಇನ್ನಷ್ಟು ಹೀಗೆ ಇದೊಂದು ವರ್ತುಲ ಒಂದಕ್ಕೊಂದು ಒಂದಕ್ಕೊಂದು ಸೇರಿಕೊಂಡು ಈ ರೀತಿಯಲ್ಲಿ ಅಧಿಕವಾಗ್ತಾ ಹೋಗ್ತದೆ. ಈ ರೀತಿಯಲ್ಲಿ ಈ ಆನಂದವನ್ನ ಅಧಿಕಗೊಳಿಸುವಂತಹ ಒಂದು ಪ್ರಯತ್ನ, ಅತ್ಯಂತ ಸುಲಭವಾದ ಪ್ರಯತ್ನ ಈ ನಾಮ ಸಂಕೀರ್ತನೆ. ಆದ್ರಿಂದ ಇನ್ನೊಂದು ನಿಮಿಷ ನಾಮ ಸಂಕೀರ್ತನೆ ಮಾಡೋಣ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ ಓ ಮಾಡಿಕೊಂಡು ಹೋಗ್ತಾ ಇರಬೇಕು. ಸಮಯ ಪ್ರಜ್ಞೆಯನ್ನೇ ಮರೆತು ಬಿಡಬೇಕು. ಸಮಯ ಪ್ರಜ್ಞೆಯ ಅರಿವು ಹೊರಟು ಹೋದಾಗ, ಸಮಯ ಪ್ರಜ್ಞೆ ತಪ್ಪಿ ಹೋದಾಗ ಏಕಾಗ್ರತೆ ಸಿದ್ಧಿಸಿದೆ ಅಂತ ಅರ್ಥ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅಂತಹ ಒಂದು ಏಕಾಗ್ರತೆಯನ್ನು ಪಡೆಯೋದಕ್ಕೆ ಎಷ್ಟು ಸುಲಭವಾದ ಮಾರ್ಗ ಇದು. ಇದನ್ನು ನಾವು ಅನುಸರಿಸುತ್ತೆ ಸುಮ್ಮನೆ ಯೋಗ ಯೋಗ ಅಂತ ಕೂತ್ಕೊಂಡು ಯಾತಕ್ಕೆ ರೋಗಕ್ಕೆ ಗುರಿಯಾಗಬೇಕು? ಇಲ್ಲಿಗೆ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿಃ ಓಂ ತತ್ಸತ್.